ಈಗ ಎಲ್ಲ ಕಡೆ ಕಬ್ಬು ಬೆಳೆಯೋದು, ಆಮೇಲೆ ಪೈರು ಬಂದ ನಂತರ ಕೋಲಿಗಳನ್ನು ಸುಡಲಿಕ್ಕೆ ಬೆಂಕಿ ಹಾಕೋದು, ನಮಗಿದು ಗೊತ್ತಿದೆ. ಅದರಿಂದ ಆ ತೊಂದರೆ ಆಗುತ್ತೆ, ಅನಾಹುತ ಆಗುತ್ತೆ, ಅಲ್ಲಿ ಲಕ್ಷಾಂತರ ಜೀವಕೋಟಿಗಳು ಸಾಯ್ತಾವು ಭೂಮಿ ಒಳಗೆ ಅಂದರೂ ಗೊತ್ತಾದರೂ ಕೂಡ ನಾವು ಅದನ್ನು ಮಾಡ್ಲಿಕ್ಕೆ ಹೋಗ್ತೀವಿ ಅಂದರೆ ಎಷ್ಟು ನಮ್ಮದು ಲೋಭ ತುಂಬಿಕೊಂಡಿದೆ. ಗೊತ್ತಿಲ್ಲದೆ ಮಾಡೋದಿಲ್ಲ ಅಂತಲ್ಲ, ಗೊತ್ತಿದ್ದರೂ ಮಾಡ್ತಾ ಇದ್ವಿ. ಅದಕ್ಕೆ ನಾವು ನಮ್ಮನ್ನೇ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದ ಕಾಲ ಇದೆ. ಇವತ್ತು ಸಾಕಷ್ಟು ನೈಸರ್ಗಿಕ ಕೃಷಿ, ಸಾವಯವ ಕೃಷಿಗೆ ರೈತ ಮತ್ತೆ ವಾಪಸ್ ಬರ್ತಾ ಇದ್ದಾನೆ. ಒಂದು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಕೂಡ ಒತ್ತು ಕೊಡೋಣ, ಸಮಗ್ರ ಕೃಷಿ ಕೂಡ ಒತ್ತು ಕೊಡೋಣ ಅಂತೇಳಿ ವಿಚಾರ ಮಾಡ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಚಿದಾನಂದ ರಾಮನ್ಗೌಡರ್, ಡಾಕ್ಟರ್ ದಾಕ್ಷಾಯಿಣಿ ರಾಮನ್ಗೌಡರ್ ದಂಪತಿಗಳಿದ್ದಾರೆ. ನಿಜವಾಗಿ ನಮ್ಗೆ ಭಾಳ ಸಂತೋಷ ಆಗುತ್ತೆ ಡಾಕ್ಟರ್ ಸಿದಾನಂದ ರಾಮನ್ಗೌಡರೇ, ದಾಕ್ಷಾಯಿಣಿ ರಾಮನ್ಗೌಡರು ತಮ್ಮನ್ನು ಸ್ವಾಗತ ಮಾಡಲಿಕ್ಕೆ. ಸಿದಾನಂದ ಅವರು ತಾವು ಹೆಸರಾಂತ ಸರ್ಜನ್, ಒಬ್ಬ ಶಸ್ತ್ರ ಚಿಕಿತ್ಸಕರಾಗಿ ತಮ್ಮ ತಂದೆಯವರಿಂದ ಬಳುವಳಗಿ ಬಂದಂತಹ ಒಂದು ಉದ್ಯೋಗವನ್ನು ತುಂಬ ಚಾಕಚಕ್ಯತೆಯಿಂದ ಇವತ್ತು ರಾಮನ್ಗೌಡರ ಆಸ್ಪತ್ರೆಯೊಳಗೆ ತಾವು ಒಬ್ಬ ಮುಖ್ಯ ವೈದ್ಯಾಧಿಕಾರಿಯಾಗಿ ತುಂಬ ಒಳ್ಳೆಯ ಹೆಸರು ಮಾಡಿದ್ದೀರಿ. ಮತ್ತು ತಮ್ಮ ಸಹೋದರನೆಲ್ಲರೂ ಹೊಂದಿಸಿಕೊಂಡು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಧಾರವಾಡಕ್ಕೆ ಒಂದು ಹೆಮ್ಮೆ, ಡಾಕ್ಟರ್ ರಾಮನ್ಗೌಡರ ಆಸ್ಪತ್ರೆ. ಧನ್ಯವಾದಗಳು. ನಾನು ಕಂಡುಕೊಂಡೆ ತಾವು ಒಬ್ಬ ಶಸ್ತ್ರ ಚಿಕಿತ್ಸಕರಾಗಿ ವೈದ್ಯರಾಗಿ ಸಂತೋಷ ಪಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಕೃಷಿಕನಾಗಿ ಸಂತೋಷ ಪಡ್ತಾ ಇದ್ದೀರಿ ಅಂತ ಇತ್ತೀಚೆಗೆ. ಈ ಒಂದು ಕೃಷಿ ಕಡೆ ತಮ್ಮ ಒಲವು ಹೇಗೆ? ಕೃಷಿ ಕಡೆ ಒಲವು ಮೊದಲಿಂದನೂ ಇತ್ತು ಸರ್ ನಮಗೆ. ಅಂದರೆ ತಂದೆಯವರು ಕೃಷಿ ಪರಿವಾರದಿಂದ ಬಂದವರು, ಅಜ್ಜ ಮುತ್ತಜ್ಜ ಎಲ್ಲರೂ ಕೃಷಿ ಮಾಡಿದವರೇ ಇದ್ದರು. ಊರಲ್ಲಿ ಹೊಲದು ಎಲ್ಲ ಇದ್ದಾವೆ. ಅದು ತಂದೆಯವರು ನಾವು ಸಣ್ಣವರಿದ್ದಾಗ ಕೃಷಿ ಬಗ್ಗೆ ಮಾತಾಡ್ತಿದ್ದರು ನಮ್ಮ ಚಿಕ್ಕಪ್ಪ ಅವ್ರ ಜೊತೆ ಎಲ್ಲ. ಹೀಗಾಗಿ ಕೃಷಿ ಬಗ್ಗೆ ಸ್ವಲ್ಪ ಒಲವು ಇದ್ದೇ ಇತ್ತು. ಆದರೆ ನಮ್ಮದು ಅಭ್ಯಾಸದಲ್ಲಿ ನಾವು ಎಮ್ ಎಸ್ ಮಾಡೋದ್ರೊಳಗೆ ವೈದ್ಯಕೀಯ ಸೇವೆಯನ್ನೇ ಮುಖ್ಯ ಸೇವೆ ಅಂಥೇಳಿ ಕೃಷಿ ಬಗ್ಗೆ ಸ್ವಲ್ಪನೂ ವಿಚಾರ ಮಾಡಿದ್ದ, ವೈದ್ಯಕೀಯ ಸೇವೆಯೇ ಮಾಡ್ತಾ ಬಂದೀವಿ. 10-12 ವರ್ಷ ಅದನ್ನೇ ಮಾಡ್ತಾ ಬಂದೀವಿ. ನಮ್ಮ ವೈದ್ಯಕೀಯ ಸೇವೆ ಮಾಡ್ತಾ ನಮಗೆ ಅನುಭವ ಏನಾಗತ್ತಪ್ಪ ಅಂತಂದರೆ, ವಿಜ್ಞಾನ ಇಷ್ಟು ಮುಂದುವರಿತಾ ಇದೆ, ಔಷಧ ಕಂಪ್ನಿಗಳು ಹೊಸ ಹೊಸ ಔಷಧಗಳನ್ನು ತರ್ತಾ ಇದ್ದಾವೆ ಮಾರ್ಕೆಟಲ್ಲಿ, ಒಳ್ಳೆಯ ಔಷಧಗಳನ್ನು ತರ್ತಾ ಇದ್ದಾವೆ, ಎಲ್ಲ ಆರಾಮಾಗುವಂಥ ಔಷಧಗಳನ್ನು ತರ್ತಾ ಇದ್ರೂ ನಾನು ಮೊದಲು 1ನೇ ವರ್ಷ ದಿನಕ್ಕೆ ಒಂದು 10-15 ಪೇಷೆಂಟ್ ನೋಡವ, 2ನೇ ವರ್ಷ 30 ಪೇಷೆಂಟು, 3ನೇ ವರ್ಷ ಈಗ ಅನ್ಕರ ದಿನ 100-100ಕ್ಕಿಂತ ಹೆಚ್ಚಿಗೆ ಪೇಷೆಂಟ್ ನೋಡ್ತಾ ಇದ್ದೀನಿ. ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇದ್ರೂ ಯಾಕೆ ರೋಗಗಳು ಹೆಚ್ಚಾಗ್ತಾ ಇದ್ದಾವೆ, ರೋಗಿಗಳು ಯಾಕೆ ಹೆಚ್ಚಾಗ್ತಾ ಇದ್ದಾರೆ? ಒಂದು 10 ವರ್ಷದ ನಂತರ ಈ ವಿಚಾರ ಶುರು ಮಾಡಿದ ಮೇಲೆ ಅದಕ್ಕೆ ಕಾರಣ ಏನಂತ ತಿಳ್ಕೊಂಡು ಅದು ಕಾರಣ ಏನು ಅನ್ನೋದು ನಮಗೆ ತಿಳಿತು. ಮುಖ್ಯ ಕಾರಣ ಎಲ್ಲಿದೆ ಅಂತಂದರೆ ನಮ್ಮದು ಆಹಾರ ಪದ್ಧತಿ ಮತ್ತು ನಮ್ಮದು ಜೀವನ ಶೈಲಿ. ಈಗ ಆಹಾರ ಪದ್ಧತಿ ಅಂತ ಹೋದ್ಮೇಲೆ ಮೊದಲೇ ದೇಹದಲ್ಲಿ ಬರತೈತಿ ಕೃಷಿ. ಆಹಾರ ಪದ್ಧತಿ ಫಸ್ಟ್ ಬೆಳೆಯುವುದು, ಆಮೇಲೆ ನಾವು ಅದನ್ನು ಹೇಗೆ ಸೇವಿಸ್ತೀವಿ, ಹೆಂಗೆ ಸೇವಿಸ್ತೀವಿ, ಯಾವ ರೂಪದಾಗ ಸೇವಿಸ್ತೀವಿ ಅನ್ನೋದು ಎರಡನೇದ್ದು. ಸೊ ಅವಕ್ರ ಬಗ್ಗೆ ತಿಳ್ಕೊಂಡ ಮೇಲೆ ನಾವು ಕೃಷಿಯನ್ನು ನಾವೇ ಮಾಡೋಕ್ಕೆ ಶುರು ಮಾಡೋಣ, ಜನರಿಗೆ ಸ್ವಲ್ಪ ಅದರ ತಿಳುವಳಿಕೆ ಕೊಡೋಣ, ನಾವು ಎಲ್ಲಿ ತಪ್ಪಿದ್ದೀವಿ ಅನ್ನೋದೊಂದು ತಿಳುವಳಿಕೆ ಕೊಡೋಣ, ನಾವು ಮಾಡೋಣ ಅಂಥೇಳಿ ಕೃಷಿಯಲ್ಲಿ ಇಳಿದೀವಿ. ಡಾಕ್ಟರ್ ಸದಾನಂದ ಅವರೇ, ಮುಖ್ಯವಾಗಿ ತಮಗೆ ಒಂದು ಸಂಶೋಧನೆ, ಯಾಕಂದರೆ ಇಷ್ಟು ವರ್ಷಗಳ ಒಂದು ವೈದ್ಯಕೀಯ ಅನುಭವದೊಳಗೆ ವರ್ಷದಿಂದ ವರ್ಷಕ್ಕೆ ರೋಗಗಳು ಹೆಚ್ಚಾಗ್ತಾ ಇರೋದಕ್ಕೆ ಕಾರಣಗಳೇನು ಅಂತ ತಾವು ತಿಳ್ಕೊಂಡಾಗ, ಬಹುಶಃ ಇದು ಕಲಬೆರಕೆ ಆಹಾರದಿಂದ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆ, ಆರೋಗ್ಯ ಭಾಗ್ಯ ಅಂತೀವಿ, ನಮ್ಮ ಆ ಭಾಗ್ಯವನ್ನು ಕಳ್ಕೊತಾ ಇದ್ದೀವಿ. ಯಾಕಂದರೆ ನಾವು ಬೇಗ ಬೇಗ ನಾವು ಗಳಿಸ್ಬೇಕು, ಬೇಗ ಬೇಗ ಶ್ರೀಮಂತ ಆಗ್ಬೇಕಂತ ಕೂಡ ನಮ್ಮ ಹೊಟ್ಟೆಯೊಳಗೆ ನಾವೇನು ತಗೋತಾ ಇರೋದ್ರ ಬಗ್ಗೆ ಕಲ್ಪನೆ ಇಲ್ಲ. ರಾಸಾಯನಿಕಗಳನ್ನು ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನು ಯೂರಿಯಾಗಳನ್ನು ಹಾಕಿ ನಮ್ಮ ರೈತರು ಬೆಳೀಲಿಕ್ಕೆ ಹೇಳಿದ್ದೀವಿ. ಆದರೆ ಆ ರಾಸಾಯನಿಕಗಳು ಮತ್ತು ಆ ಯೂರಿಯಾ ಹೊಟ್ಟೆಗಳು ಸೇರಿ ಅದಕ್ಕೆ ಹಾನಿ ಮಾಡ್ತಾ ಇದೆ. ಹೀಗಾಗಿ ಹೊರಗೆಲ್ಲ ತಳುಕು, ಒಳಗೆಲ್ಲ ಹುಳುಕು ಆಗಿದೆ. ನೀವು ಒಳ್ಳೆ ಮಾತು ಹೇಳಿದಿರಿ. ನಮ್ಮ ಜೊತೆಗೆ ದಾಕ್ಷಾಯಿಣಿ ರಾಮನ್ಗೌಡರವರು ಇದ್ದಾರೆ. ಮೇಡಮ್, ತಮ್ಮ ಬಗ್ಗೆ ಬಹಳ ಕೇಳಿದ್ದೀನಿ. ತಾವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಆಯಿತು, ಆಮೇಲೆ ಈ ಒಂದು ದೇಸಿ ಹಸುಗಳನ್ನು ಯಾಕೆ ಸಾಕಬೇಕು ಅನ್ನೋದ್ರ ಬಗ್ಗೆ ತುಂಬ ಬಹಳ ಪರಿಣಾಮಕಾರಿಯಾಗಿ ತಾವು ಮಾತಾಡ್ತೀರಿ ಎಲ್ಲ ರೈತ ಬಾಂಧವರಿಗೆ. ತಾವು ಅತ್ಯುತ್ತಮ ರೈತ ಮಹಿಳೆ ಅಂತ ಕೂಡ ಇತ್ತೀಚೆಗೆ ಧಾರವಾಡ ಜಿಲ್ಲೆಯಿಂದ ತಾವು ಪ್ರಶಸ್ತಿ ಗಳಿಸಿರಿ, ನಿಮಗೆ ಅಭಿನಂದನೆಗಳು. ತಾವು ಕೂಡ ವೈದ್ಯರಿದ್ದೀರಿ, ವೈದ್ಯರಾಗಿದ್ದುಕೊಂಡು ನಿಮ್ಮ ಈ ಒಂದು ಕೃಷಿಯ ಒಲವು ನಿಮಗೆ ಹೇಗೆ? ಸೇಮ್ ಅದೇ, ಪೇಷಂಟ್ ನೋಡ್ತಾ ನೋಡ್ತಾನು, ಪೇಷಂಟ್ ನೋಡ್ತಾನೋ ಆಯ್ತು. ಆಮೇಲೆ ಮಕ್ಕಳದು ಇಮ್ಯುನಿಟಿ ಬಗ್ಗೆ ಕಾಳಜಿ ಬಂತು. ಯಾಕಪ್ಪ, ಸಣ್ಣ ಮಕ್ಕಳು ಇದ್ದಾಗ ಇಷ್ಟೆಲ್ಲ ಔಷಧ ಗುಳಿಗೆ ಎಲ್ಲ ತಗೋತಾ ಇದಾರಲ್ಲ, ಏನಿರ್ಬೇಕಿತ್ತು ಹಿಂದಿಂದ ರೀಸನ್ ಅಂತೇಳಿ ನಾವು ಕಂಡ್ಕೊಂಡಾಗ. ಆ್ಯಂಡ್ ಹುಡುಗಿಯರೆಲ್ಲ ಸಣ್ಣ ವಯಸ್ಸಿನೆಲ್ಲ ನಾನು ದೇ ಆರ್ ಅಟೆಂಡಿಂಗ್ ಮೆಚೋರಿಟಿ, ಅದಕ್ಕೆ ಏನು ಕಾರಣ ಏನಿರ್ಬೇಕು ಇದಕ್ಕೆ, ಆಕಳ ಹಾಲು ಯೂಸ್ ಮಾಡೋದ್ರಿಂದ. ಒಂದಿಷ್ಟು ಜನ ಜರ್ಸಿ ಎಚ್ ಎಫ್ ಆಕಳ ನಾವು ನೋಡಿದ್ವಿ, ಅದಕ್ಕೆಲ್ಲ ಆಕ್ಸಿಟೋಸಿನ್ ಇಂಜೆಕ್ಷನ್ ಎಲ್ಲ ಕೊಟ್ಟುಬಿಡ್ತಾರೆ. ಸೊ ಅದರಿಂದನೂ ಏನಾಗ್ತೈತಿ, ಅದು ನಮ್ಮ ಶರೀರ ಒಳಗೆ ಹೋಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಲ್ಲೇನೂ ಆಗಕ್ಕೆ ಚಾಲೂ ಆಗ್ತೈತಲ್ಲ. ಸೊ ಇದು ಫಸ್ಟ್ ಸ್ಟೆಪ್ ಆಗಿಬಿಡ್ತೈತಿ. ಇದು ಅಷ್ಟೇ ಅಲ್ದನು ಮತ್ತೆ ಎಲ್ಲನೂ ಡಯಾಬಿಟೀಸನ್ನು ಕಾರ್ಡಿಯಾಕ್ ಅಟ್ಯಾಕ್ಸನ್ನು ಇವೆಲ್ಲನೂ ಭಾಳ ನೋಡಾಕತ್ವಿ. ಇದ್ರ ಹಿಂದ್ಗಡೆ ಏನೈತಿ ಅಂತ ನಾವು ಮಾಡ್ಕೊಳಕ್ ಹೋದಾಗ ನಮಗೆ ಇದು ದೇಸಿ ಆಕಳದ ಬಗ್ಗೆ, ಕೃಷಿ ಬಗ್ಗೆ ನಮಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾತು. ಮತ್ತು ಮಣ್ಣಿನ ಒಳಗೂ ಜೀವ ಇರ್ತೈತ್ರಿ. ಆ ಜೀವಾಣುಗಳೂ ಮಣ್ಣು ಒಳಗಿರ್ತಾವ. ನಾವು ಅವನ್ನ ನಮ್ಮ ಕೂಡ ಅವನೂ ನಾವು ಜೀವಂತನ ಇಡಬೇಕು. ಅದಕ್ಕಾಗಿ ನಾವು ಅವನ್ನ ಕೊಲ್ಲು ವಿಚಾರ ಮಾಡೋದು ಬೇಡ. ಅದಕ್ಕೆ ಏನೆಲ್ಲ ಹಾಕಿ ಆ ಮಣ್ಣಿಗೆ ಅದನ್ನು ಮುಗಿಸೋದು ಬೇಡ. ಅದರೊಳಗೆ ನಾವು ಜೀವ ತುಂಬಬೇಕು. ಅದಕ್ಕೆ ಏನು ಬೇಕು? ನಮಗೆ ಗೊಬ್ಬರ ಬೇಕು. ಗೊಬ್ಬರ ಯಾವುದು ಬೇಕು? ನಮ್ಮದು ತಿಪ್ಪಿ ಗೊಬ್ಬರ, ಸಗಣಿ ಗೊಬ್ಬರ. ಸರ್, ಆಕಳದ ಗೊಬ್ಬರ ಅಷ್ಟ ಅಂತ ಶ್ರೇಷ್ಠ ಅಂತಲೂ ಹೇಳೋಂಗಿಲ್ಲ. ಯಾಕಂದ್ರೆ ಈ ಭೂಮಿ ಮೇಲೆ ನಮ್ಮ ಭ್ರಮ ಏನೇನು ಸೃಷ್ಟಿ ಮಾಡ್ಯಾನ, ಅದರ ಹೊರಗಿಂದ ಏನೇನು ಹೊರಗೆ ಹಾಕ್ತೈತಲ್ಲ, ಅದು ಎಲ್ಲನೂ ಒಂದಕ್ಕೊಂದು ಫುಡ್ ಚೈನ್ ಗತೆ ಇದ್ದಂಗೆ ಇದ್ರದ್ದು ಒಂದು ಚೈನನ. ಅದ್ರದ್ದು ಬಿಟ್ಟಿದ್ದು ಎಕ್ಸ್ಕ್ರೀಟ, ಇನ್ನೊಂದಕ್ಕೆ ಊಟ. ಹಾಂ, ಅದ್ರ ಎಕ್ಸ್ಕ್ರೀಟ ಇನ್ನೊಂದು, ಇದು ಒಂದು ಚೈನ್ ಸರ್. ಇದು ಈಗ ನಾವು ಫುಡ್ ಫಾರೆಸ್ಟ್ ನೋಡ್ತೇವೆ. ಈಗ ಒಂದು ಗಿಡದ ರೂಟ್ನಾಗಿಂದ ಅದೇನು ಹೊರಗೆ ಏನು ಬಿಡ್ತೈತಿ, ಅದು ಇನ್ನೊಂದು ಗಿಡಕ್ಕೆ ಅದ್ರದ್ದು ಮ್ಯಾನ್ಯೂರ್ ಆಗಿರ್ತೈತಿ. ಹೀಗಾಗಿ ಫಾರೆಸ್ಟ್ನಾಗೆಲ್ಲ ಬದುಕ್ತೈತಿ. ನಾವೇನಲ್ಲಿ ಹೋಗಿ ಗೊಬ್ಬರ ಹಾಕೋಂಗಿಲ್ಲ, ನೀರು ಹಾಕೋಂಗಿಲ್ಲ, ಒಂದಕ್ಕೊಂದು ಅಲ್ಲೇ ಅವು ಗೊಬ್ಬರನೂ ಕೊಡ್ತಾವೆ. ಹಂಗೆ ಇಲ್ಲೂನು ಹಂಗೆ ರೀ. ಈಗ ಆಕಳದ ಗೊಬ್ಬರ ಅನ್ನು, ಆಮೇಲೆ ಕತ್ತಿದ ಲದ್ದಿ ಅನ್ನು, ಆಮೇಲೆ ಪಾರಿವಾಳ, ಕೋಳಿ, ಆಡು, ಇವ್ಕರದ್ದು ಎಲ್ಲನೂ ಏನು ಬಿಡ್ತಾವ ಅವೆಲ್ಲನೂ ಗೊಬ್ಬರನ ಆಗ್ತೈತಿ. ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡ ಅವರೇ, ತಾವು ಹೇಳೋ ಪ್ರಕಾರ ಈಗ ಅರಣ್ಯನೇ ನಮ್ಮ ಎದುರಿಗಿರುವಂಥ ಒಂದು ಉದಾಹರಣೆ. ಅಲ್ಲಿ ಏನು ಮಾಡೋಂಗಿಲ್ಲ, ಆದರೆ ಅದು ಸಮೃದ್ಧವಾಗಿ ಬೆಳೆದು ನಿತ್ಯ ಹರಿದ್ವರ್ಣ ಅಲ್ಲಿ ಏನ್ ಬೇಕಲ್ಲ ಸಿಗುದು, ಕಾಮಧೇನು ಇದ್ದಂಗ. ಅದಕ್ಕೆ ಅರಣ್ಯ ಪ್ರದೇಶ ಯಾಕೆ ಜಾಸ್ತಿ ಆಗ್ಬೇಕು ಅಂತಾರಂದ್ರೆ ಇದಕ್ಕೇನೆ ಸಹಜವಾದ ಒಂದು ಕೃಷಿಗೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಅರಣ್ಯ. ಬಹಳ ಚೆನ್ನಾಗಿ ಹೇಳಿದ್ರಿ. ಒಬ್ಬ ವೈದ್ಯರಾಗಿ ತಾವು ಈ ಕಡೆ ಆಸಕ್ತಿ ತೆಗೆದುಕೊಂಡದ್ದು ತುಂಬಾ ಸ್ವಾಗತಾರ್ಹ ವಿಚಾರ. ದೇಸಿ ಹಸುಗಳನ್ನು ಸಾಕಬೇಕು, ದೇಸಿ ಹಸುಗಳ ಮೂಲಕ ಬಂದಂತಹ ಒಂದು ಆಹಾರ ಉತ್ಪನ್ನಗಳದಲ್ಲ ಅದು ಖಂಡಿತವಾಗಿ ಯೋಗ್ಯವಾಗಿರ್ತದ, ಶ್ರೇಷ್ಠವಾಗಿರ್ತದ ಅಂತ ತಾವು ಕಂಡುಕೊಂಡಿದ್ದೀರಿ. ಒಬ್ಬ ತಾಯಿಯಾಗಿ ಮುಖ್ಯವಾಗಿ ಅಂದ್ರೆ ತಾಯಿಯಾಗಿ ಮಕ್ಕಳ ಬಗ್ಗೆ ಕಾಳಜಿ ಬಹಳ ಸಹಜವಾದದ್ದು ಮತ್ತು ಅನನ್ಯವಾದಂಥದ್ದು. ಡಾಕ್ಟರ್ ಚಿದಾನಂದ ರಾಮನಗೌಡರೇ, 30 ದೇಸಿ ಹಸುಗಳನ್ನು ತಂದಿದ್ದೀರಾ. ದೇಸಿ ಹಸುಗಳು ಯಾಕೆ ತಂದಿದ್ದೀರಿ? ಈ ಒಂದು ಹಸುಗಳು ಗೋಮಾತೆ ಅಂತ ಹೇಳ್ತೀರ, ನಿಮ್ಮ ಒಂದು ವೈಯಕ್ತಿಕ ಅನುಭವಗಳು ಏನಿದೆಯಲ್ಲ, ಆ ಒಂದು ಹಸುಗಳ ಜೊತೆಗೆ ನೀವು ಮಾತಾಡುವಂಥದ್ದು, ಹಸುಗಳ ಒಂದು ಕಾಳಜಿ ಮಾಡುವಂಥದ್ದು, ಆ ಹಸುಗಳ ನಿಮ್ಮ ಬಗ್ಗೆ ಒಂದು ಪ್ರೀತಿಯನ್ನು ತೋರಿಸುವಂಥದ್ದು, ಅವೆಲ್ಲ ಆನಂದವನ್ನು ನೀವು ಅನುಭವಿಸ್ತಾ ಇದ್ದೀರಿ, ನೀವು ನಿಮ್ಮ ಕುಟುಂಬದವರು ಮತ್ತು ಮಕ್ಕಳೆಲ್ಲ ಇದ್ರ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೋದಾ? ದೇಸಿ ಹಸುಗಳು ಅಷ್ಟು ಪ್ರಾಶಸ್ತ್ಯ ಏಕಿದೆ ಅಂತಂದ್ರೆ ರೀ, ಈಗ ಮೇಡಮ್ ಅವರು ಹೇಳಿದರು ಎಲ್ಲ ಪ್ರಾಣಿಗಳು ಪಕ್ಷಿಗಳದೂ ಏನು ಮಲ ಇದೆ ಅದು ಗೊಬ್ಬರ ಆಗುತ್ತಂತ. ಅದರಲ್ಲೂ ಈ ನಮ್ಮ ದೇಸಿ ಹಸುವಿನ ಗೊಬ್ಬರ ಏನೈತಿ ಅದು ಮೊದಲೇ ಸ್ಥಾನ ತೊಗೊಳ್ತೈತಿ. ಇದರೊಳಗೆ ಎದಕ್ಕೆ ಅದು ಮೊದಲ ಸ್ಥಾನ ತೊಗೊಂತೈತಿ? ಈ ಎಮ್ಮೆ ಸಗಣಿನೂ ಐತಿ, ಎಚ್ ಎಫ್ ಜರ್ಸಿ ಆಕಳದ ಸಗಣಿನೂ ಇದೆ, ಎಲ್ಲ ಇದಾವೆ, ಅವನ್ನೂ ಹಾಕ್ಬೋದು ನಾವು ಭೂಮಿಗೆ. ಬಟ್ ದೇಸಿ ಹಸುವಿನ ಸಗಣಿ ಗೊಬ್ಬರನ ಯಾಕಂತಂದರೆ, ದೇಸಿ ಹಸುವಿನ ಸಗಣಿ ಗೊಬ್ಬರದಲ್ಲಿ 300-400 ಕೋಟಿ ಸೂಕ್ಷ್ಮ ಜೀವಾಣುಗಳು ಇರ್ತಾವಂತ ಹೇಳ್ತಾರೆ, ಅಂದಾಜಿಸಲಾಗಿದೆ. ಅದೇ ಎಚ್ ಎಫ್ ಜರ್ಸಿ ಆಕಳ ಮತ್ತು ಈ ನಮ್ಮ ಎಮ್ಮೆ ಸಗಣಿಯಲ್ಲಿ ಕೇವಲ 3-4 ಕೋಟಿ ಜೀವಾಣುಗಳು ಇರ್ತಾವಂತೆ. ಅಂದರೆ ನಾವು ಎಮ್ಮೆ ಮತ್ತು ಎಚ್ ಎಫ್ ಜರ್ಸಿ ಆಕಳದ 10 ಟ್ಯಾಕ್ಟರ್ ಗೊಬ್ಬರ ಹಾಕಿದರೆ ನಮ್ಮದು ದೇಸಿ ಹಸುವಿನ ಆಕಳದ್ದು ಬರೀ 1 ಟ್ಯಾಕ್ಟರ್ ಗೊಬ್ಬರ ಸಮಾನ ಆಗುತ್ತೆ. ಅದು ಮುಖ್ಯ ಪ್ರಾಶಸ್ತ್ಯ ರೀ ನಮ್ಮ ದೇಸಿ ಆಕಳದ್ದು. ಮತ್ತು ನಮ್ಮ ದೇಸಿ ಆಕಳುಗಳು ಕೃಷ್ಣನ ಕಾಲದಾಗಿಂತೂ ಬಂದಿದ್ದವು, ಮೊದಲು ಬೇರೆ ಯಾವ ಇದ್ದಿದ್ದೇ ಅಲ್ಲ, ಆಕಳು ಅಷ್ಟೇ ಇದ್ದವು. ಮತ್ತು ದೇಸಿ ಆಕಳುಗಳದ್ದು ಮೂತ್ರನೂ ಅಷ್ಟೇ ಮುಖ್ಯ, ಅದರೊಳಗೂ ನಮಗೆ ಸಹಾಯಕವಾಗುವಂಥ ಸೂಕ್ಷ್ಮಾಣುಗಳಿದ್ದಾವೆ. ಮತ್ತು ಅದರಿಂದ ನಾವು ಕ್ರಿಮಿಕೀಟಗಳನ್ನು ನಾಶಪಡಿಸುವ ಸಿಂಪಡಣೆಗಳು ಗೋಮೂತ್ರದಲ್ಲಿದೆ. ಈ ರಾಸಾಯನಿಕ ಸಿಂಪಡಣೆಗಿಂತನೂ ಹೆಚ್ಚಾಗಿ ಫಲ ಕೊಡುವಂಥವು ಔಷಧಿಗಳನ್ನು ನಾವು ತಯಾರು ಮಾಡ್ಕೋಬೋದು. ಆನಂತರ ಹಾಲು ಅಷ್ಟೇ ಮುಖ್ಯ. ನಮ್ಮ ದೇಸಿಯ ಆಕಳುಗಳು ಸ್ವಲ್ಪ ಕಡಿಮೆ ಹಿಡ್ತಾವೆ ಅನ್ನೋದು ಒಂದೇ ಕಾರಣ, ನಮ್ಮ ಜನ ಅವ್ರ ಬಗ್ಗೆ ಹೆಚ್ಚು ಒದು ತೋರಿಸ್ತಾ ಇಲ್ಲ. ಆದರೆ ಹಾಲು ಅಮೃತ, ದೇಸಿಯ ಹಸುವಿನ ಹಾಲು ಅಮೃತ ಇದ್ದಾಗಿದೆ. ಎಲ್ಲ ನಮಗೆ ಬೇಕಾಗಿದ್ದ ನ್ಯೂಟ್ರಿಯೆಂಟ್ಸ್ ಪೌಷ್ಟಿಕಾಂಶಗಳನ್ನೆಲ್ಲ ಕೊಡುತ್ತೆ. ಅದೇ ಎಚ್ ಎಫ್ ಜರ್ಸಿ ಆಕಳದ ಹಾಲಲ್ಲಿ ಅದಕ್ಕೆ A1 A2 ಮಿಲ್ಕ್ ಅಂತಾರೆ. ಕೆಲವೊಬ್ಬರು ಇದನ್ನು ಒಪ್ತಾರೆ, ಕೆಲವೊಬ್ಬರು ಇದನ್ನು ಡಿಬೇಟ್ ಮಾಡ್ತಾರೆ. ಅವ್ರಿಗೆಲ್ಲ ಒಂದೇ ಪ್ರಶ್ನೆ ನಂದು, ಈಗ ನಾವು ನಮ್ಮ ಪೂರ್ವಜರನ್ನು ನಾವು ನಂಬುತ್ತೀವೋ ಇಲ್ಲೋ? ಕೃಷ್ಣನ ಬಿಟ್ಬಿಡ್ರಿ, ಕೃಷ್ಣನ ನಾವು ನೋಡಿದ ನಮಗೆ ಗೊತ್ತಿದ ಸಾವಿರಾರು ವರ್ಷಗಳ ಹಿಂದೆ, ಅದ್ರ ಮೇಲೆ ನಾವು ಮಾತಾಡೋದು ಬೇಡ. ಇದೇ ಸಮೀಪ 100-200 ವರ್ಷದಾಗ ಅಷ್ಟೇ ಹೋಗೋಣ, ನಮ್ಮ ಅಜ್ಜ ಮುತ್ತಜ್ಜ ಇವ್ರನ್ನ ನಾವು ನಂಬುತ್ತೀವೋ ಇಲ್ಲೋ? ಇವ್ರನ್ನ ನಾವು ನಂಬಿದರೆ ನಾವು ಈ A1 A2 ಮಿಲ್ಕ್ ಅಂತ ಏನಿದೆ ಅದ ಅದನ್ನು ನಂಬಲೇಬೇಕು. ನಾವು ಇದನ್ನು ನಂಬಂಗದ ಅಂತಂದರೆ ನಾವು ನಮ್ಮ ಪೂರ್ವಜರ ಮ್ಯಾಗ ನಮಗೆ ನಂಬಿಕೆ ಇದ ಅಂತ ತೋರಿಸ್ತೈತಿ. ಯಾಕಂದರೆ ನಮ್ಮ ಅಜ್ಜದು ಅಜ್ಜಿಯದು ಯಾರು 100 ವರ್ಷ ಬದುಕಿದ್ರು ರೀ. ದೇಸಿ ಆಕಳದ ಹಾದ ಕುಡ್ದನೇ ಬದುಕಿದ್ರು, ದೇಸಿ ಆಕಳದ ಸೇವಾ ಮಾಡಿನೇ ಬದುಕಿದ್ರು. ಎಚ್ ಎಫ್ ಜರ್ಸಿದ ಈಗ ಇತ್ತಿತ್ತದಾಗ ಬಂದವ್ರಿ ಇವು. ಎಚ್ ಎಫ್ ಜರ್ಸಿ ಆಕಳದ ನಮ್ಮ ಜನರಿಗೆ ಏನು ರೂಢಿಪ ಅಂತಂದು ಪಾಶ್ಚಾತ್ಯದವ್ರು ಏನು ಮಾಡ್ತಾರೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಪಾಶ್ಚಾತ್ಯದವ್ರನ್ನ ಹೇಳಕತ್ತಾರ A1 A2 ಮಿದ್ಕಂತವ್ರೆ ಡಿವೈಡ್ ಮಾಡಿದ್ರು. A1 ಅಂತಂದರೆ ಎಚ್ ಎಫ್ ಜರ್ಸಿ ಆಕಳದ ಹಾದು, A2 ಮಿದ್ಕಂತಂದರೆ ನಮ್ಮ ದೇಸಿ ತಳಿಗಳು ಹಾದು. ನಮ್ಮ ದೇಸಿ ತಳಿ ಹಾದಿಗೆ ಅವ್ರು ಹೆಚ್ಚಿಗೆ ದುಡ್ಡು ಕೊಟ್ಟು ಅವರೇ ಅದನ್ನು ಈಗ ಉಪಯೋಗ ಮಾಡೋಕೆ ಶುರು ಮಾಡಿದ್ದಾರೆ A1 ನಾವಿನ್ನೂ A1 ಅದೀವಿ. A2 ಅವರಿಗೆ ನಮ್ದು ಇಂಪಾರ್ಟೆನ್ಸ್ ಗೊತ್ತಾಯ್ತು. ಈಗ ನಮ್ಮ ದೇಶದಾಗ ಅವ್ರು ಅದನ್ನು ಮಾಡಕತ್ತಾರ ಅಂದ್ಕೊಳ್ಳಿ, ಈಗ ನಾವು ಮತ್ತು A2 ದೇಸಿ ತಳಿ ಅಂತ ನಾವು ಶುರು ಮಾಡಾಕ್ತೀವಿ. ಅಂದರೆ ನಮಗೆ ನಮ್ಮ ಪೂರ್ವಜರಿಗಿಂತ ಹೆಚ್ಚು ಇನ್ನೊಬ್ಬರ ಮ್ಯಾಗನೇ ಹೆಚ್ಚಿಗೆ ವಿಶ್ವಾಸ ಇದೆ. ಅವ್ರು ಹೇಳಿದಾಗ ನಾವು ಮಾಡ್ತೀವಿ, ನಮ್ಮವ್ರು ಹೇಳಿದಾಗ ನಾವು ಮಾಡೋಂಗದ. ನಿಮ್ಮ ವೈಯಕ್ತಿಕ ಅನುಭವ ನಿಮ್ಮ ದೇಸಿ ಹಸುಗಳ ಜೊತೆಗೆ? ದೇಸಿ ಹಸುಗಳು ನಮ್ಮ ಮನುಷ್ಯನ ಮಾನಸಿಕ ಸ್ಥಿತಿ, ಎಮೋಷನ್ಸ್ ಅವಕ್ಕೆ ಭಾಳ ಹತ್ತಿರವಾಗಿದ್ದಾವ್ರಿ. ಅವು ನಮ್ಮನ್ನು ಅರ್ಥ ಮಾಡ್ಕೊತಾವೆ. ನಾವು ಸಿಟ್ಟಿನಾಗ ಅವ್ಕರ ಹತ್ರ ಹೋಗ್ಯವು, ನಾವು ಪ್ರೀತಿಯಿಂದ ಅವ್ಕರ ಹತ್ರ ಹೋಗ್ಯವು, ಅವಕ್ಕೆಲ್ಲ ಗೊತ್ತಾಗ್ತೈತೆ ರೀ. ನಾವು ಅಂದ್ಕೊಂಡೇವು ನಾವು ಭಾರಿ ಶಾನೆ ಅಂತ. ನಾವು ಭಾಳ ದಡ್ಡರಿದ್ದೀವಿ ರೀ. ನಮ್ಗಿಂತ ಶಾನೆ ಪ್ರಾಣಿ ಪಕ್ಷಿಗಳು ಅದಾವೆ, ನಮಗೇನು ಗೊತ್ತಾಗಂಗಿಲ್ಲ. ಆದರೆ ಅವು ನಮ್ಗಿಂತ ಮೊದಲಕ್ಕೆ ಇಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊತಾವೆ. ನಾವು ಸಿಟ್ಟಿದೆ ಹೋಗಿದ್ದೀವಿ ಅಂತಂದ್ರೆ ಅವು ನಮ್ಮಿಂದ ದೂರ ಸರಿತಾವೆ, ಅವು ಸ್ವಲ್ಪ ಸಿಟ್ಟು ತೋರಿಸ್ತಾವೆ. ನಾವು ಪ್ರೀತಿಯಿಂದ ಹೋಗಿದ್ದೀವಿ ಅಂದ್ರೆ ಅವು ನಮ್ಮ ಹತ್ರ ಬರ್ತಾವೆ, ನಮ್ಮನ್ನು ಮುಟ್ಟಂತಾವೆ. ಇವು ಒಂದನ್ನು ಮುಟ್ಟಿ ಇನ್ನೊಂದು ಮುಟ್ಟಿದ್ರೆ ಅದಕ್ಕೆ ಸಿಟ್ಟು ಬರ್ತೈತೆ ರೀ. ಅವು ಎಕ್ಸ್ಪ್ರೆಸ್ ಮಾಡ್ತಾವೆ ನೀ ನನ್ನ ಫಸ್ಟ್ ಮುಟ್ಟಬೇಕು ಅಂತ. ನಮ್ಮ ಮಕ್ಕಳಿದ್ದಂಗೆ ಅವು ಮಕ್ಕಳಿದ್ದಂಗೆ ರೀ. ದಕ್ಷಿಣ ಮೇಡಮ್ ಅವರೇ, ತಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದೆ, ಕೃಷಿಯೊಳಗೆ ಒಬ್ಬ ವೈದ್ಯರಾಗಿ ಇನ್ವಾಲ್ವ್ ಆಗಿದ್ರಿ. ಆಕ್ಚುಲಿ ಕೃಷಿ ಅಂತಂದ್ರೆ ಅದರದ್ದು ಮೀನಿಂಗ್ ಕೆಲವು ಕಡೆ ಅದಕ್ಕೆ ವರ್ಕ್ ಅಂದ್ರೆ ಮಾಡು ಕೆಲಸ ಕಾರ್ಯ. ಈಗ ಕೃಷಿ ಅಂತಂದ್ರೆ ಆ ಕಾರ್ಯ ಆ ಕೆಲಸ ಅದು ಎದರೊಳಗೆ ಇನ್ವಾಲ್ವ್, ನಮ್ಮ ಭೂಮಿ ಜೊತೆ ಕೆಲಸ ಮಾಡೋದನ್ನ ಕೃಷಿ. ಈಗ ಮನುಷ್ಯರು ಏನ್ ಮಾಡ್ಯಾರ, ಅದನ್ನು ಬಿಟ್ಟು ಬಂದಾರ, ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಾಕತ್ತಾರ. ಹಿಂಗಾಗಿ ಕೃಷಿ ಹಿಂದುಳಿದ್ ಬಿಟ್ಟೈತಿ. ಓಕೆ, ಈಗ ಅಗ್ರಿಕಲ್ಚರ್ ಅಂದ್ರೆ ಅಗ್ರಿ ಲ್ಯಾಟಿನ್ ವರ್ಡ್ ಒಳಗ ಅಂತಂದ್ರೆ ಏನು ಫೀಲ್ಡ್ ಕಲ್ಚರ್ ಅಂದ್ರೆ ಅದರದೇ ಆದಂತ ಒಂದು ಸಂಸ್ಕೃತಿ ಇದೆ ರೀ, ಅದನ್ನ ನಾವು ಬಿಟ್ಟೇವಿ, ಅದನ್ನ ನಾವು ಮರ್ತೇವಿ. ಹಿಂಗಾಗಿ ನಾವೆಲ್ಲರೂ ಏನು ಅದು ಬಿಟ್ಟು ಬೇರೆ ಕಡೆ ಹೋಗ್ಯಾವ ಅನ್ನೋದಕ್ಕಾಗಿ ತಿನ್ನೋದ್ರೊಳಗೂ ಎಲ್ಲ ಹೆಪ್ ಹೆಜಾರ್ಡ್ ಅಂದ್ರೆ ಏನೆಲ್ಲಾನು ರೀತಿ ನೀತಿ ಒಳಗ ತಿನ್ನಾಕತ್ತಿಲ್ಲ, ಹಂಗಾಗತ್ತೈತಿ. ಈಗೆಲ್ಲ ಮೊದಲೆಲ್ಲ ಇತ್ರಿ ಅಜ್ಜಿಗಳದೆಲ್ಲಾನು ಹೆಂಗಿತ್ತು ಅವ್ರದ ಹಾರ್ಡ್ ವರ್ಕ್, ಮುಂಜಾನೆ 3:00 ಹೇಳ್ತಿದ್ರು, ಅವ್ರು ಕುಟ್ಟುದು ಬೀಸುದು ಎಲ್ಲ ಮಾಡ್ತಿದ್ರು. ಅವಾಗ ಬ್ಯಾಸ್ಗ್ಯಾಗ ಅಂತಂದ್ರೆ ಜಲ್ದಿನ ಎದ್ದೆಲ್ಲ ಮಾಡೋದು, ಆಮೇಲೆ ಆರಾಮ್ ತಗೊಳ್ಳೋದು. ಆಮೇಲೆ ಅವಾಗ ಆ ಸೀಸನ್ ವೈಸ್ ಏನು ಬೆಳೀತಿದ್ರು ಅದನ್ನ ತಿಂತಿದ್ರು ಅವರು. ಈಗ ಸಾವಕ್ಕಿ ಆಮೇಲೆ ಇದು ನವ್ನಕ್ಕಿ ಇವನ್ನೆಲ್ಲ ಚಳಿಗಾಲನಾಗ ಉಪಯೋಗ ಮಾಡ್ತಿದ್ರು, ಆಮೇಲೆ ರಾಗಿ ಬ್ಯಾಸ್ಗ್ಯಾಗ ಉಪಯೋಗ ಮಾಡ್ತಿದ್ರು. ಅವು ಕಾಲಾನುಸಾರ ಏನು ಬೆಳೀತಿದ್ರು ಆವಾಗ ಪ್ರಕೃತಿ ಅಷ್ಟು ಚಂದ ನಮಗೆ ತಿಳುವಳಿಕೆ ಮಾಡಿಕೊಟ್ಟಿತ್ತು. ಆದ್ರೆ ನಾವು ಈಗ ಏನು ಮಾಡೇವಿ, ಅವನ್ನ ಎಲ್ಲಾನು ಹೈಬ್ರಿಡ್ ಒಳಗನು ಅದನ್ನು ಕನ್ವರ್ಟ್ ಮಾಡಿ ಎಲ್ಲ ಸೀಸನ್ನಾಗೂ ಎಲ್ಲ ಬೆಳೆಯಕ್ಕೆ ನಿಂತೀವಿ, ಎಲ್ಲ ಬೆಳೆದು ಎಲ್ಲ ತಿನ್ನೋದು. ಹಿಂಗಾಗಿ ಏನಾಗ್ತೈತಿ, ಈಗ ಪಂಚಮಹಾಭೂತದಿಂದನೇ ಆಗೈತೆ ನಮ್ಮ ಶರೀರ. ಸೊ ಹೊರಗಿಂದ ಬ್ಯಾಲೆನ್ಸ್ ಇತ್ತಂತಂದ್ರೆ ನಮ್ಮ ಬಾಡಿ ಆಟೋಮೆಟಿಕಲಿ ಬ್ಯಾಲೆನ್ಸ್ ಇರ್ತೈತಿ. ಹಾಂ, ಅದಕ್ಕೆ ಯಾವಾಗ ಯಾವಾಗ ಏನೇನು ಬೇಕು ಪ್ರಕೃತಿಗೆ, ಯಾವಾಗ ಯಾವಾಗ ಏನೇನು ಬೇಕು ಅದನ್ನ ಬೆಳೆದಿತ್ತದು. ಸೊ ಅವಾಗವಾಗ ಏನು ಬೆಳೀತದೆ ನಾವು ಅದನ್ನು ತಿನ್ಬೇಕಿತ್ತು. ಈಗ ಆ ಟೈಮ್ನಾಗ ಇದ್ಬಿಟ್ಟು ಈ ಟೈಮ್ ತಿನ್ನೋದು, ಈ ಟೈಮ್ ಬಿಟ್ಟು ಅದು ತಿನ್ನೋದು ಎಲ್ಲ ಮಾಡಿ ಅವೆಲ್ಲನೂ ನಮ್ದು ಏನಾಗೈತಿ, ಸಿಸ್ಟಮ್ ಒಳಗಿಂದೆಲ್ಲ ಇಂಬ್ಯಾಲೆನ್ಸ್ ಆಗೈತಿ. ಈಗ ನಮಗೆ ಸಾವಯವ ಏನಾಗೈತ್ರಿ, ಈಗ ನಮಗೆ ಅನಿವಾರ್ಯ ಆಗಿಬಿಟ್ಟೈತಿ. ನಾವು ಸಾವಯವ ಕೃಷಿ ಮಾಡಲೇಬೇಕಾಗೈತಿ ಈಗ. ಯಾಕಂತಂದ್ರೆ ತಾಯಿ ಒಳಗೆ ಒಂದು ಕೂಸ ಇತ್ತು ಅಂತಂದ್ರೆ 9 ತನ್ನ ಶರೀರ ಬಗ್ಗೆ ಏನು ಕಾಳಜಿ ತಗೋತಾಳ, ಆಗ ಏನು ಆಹಾರ ಎಲ್ಲ ತಿಂತಾಳ, ಅದು ಮುಂದೊಂದು 40 ತನೂ ಆ ಬಾಡಿ ಒಳಗೆಲ್ಲನೂ ಅದು ರಿಯಾಕ್ಟ್ ಆಗೋ ಹಂಗೆ ಅದು ಕೆಪಾಸಿಟಿ ಇರ್ತೈತಿ. ನೀವು ನೋಡ್ರಿ ಸಹಜ್ ಇಟ್ ಇಸ್ ಏನು 40 ನಂತರನೇ ಎಲ್ಲ ಶುರು ಆಕ್ಕವ ನಿಮಗೆ. 40 ಬಾದ್ 40 ಅಂತ ಹೇಳಿ ಅದೊಂದು ಪ್ರಾಬ್ಲಮ್ ಐತಿ. ಸೊ 40 ನಂತರ ಏನೋ ಶುಗರ್ ಅನ್ನು BP ಅನ್ನು ಹಂಗೆಲ್ಲನೂ ಚಾಲು ಆಕೈತಿ. ಈ 40 ಮಟ್ಟ ಕಾಪಾಡಿದ್ದೇನು ನಮ್ಮ ತಾಯಿ ಹಾಲು. ನೆಕ್ಸ್ಟ್ ಮುಂದೆ ನಾವೇನು ಮಾಡಬೇಕಲ್ಲ ಅದನ್ನು ಕಾಪಾಡ್ಕೋಬೇಕಂತಂದ್ರೆ ನಾವು ಮೊದಲಿಂದನೂ ಅದ್ರದ ಬಗ್ಗೆ ಕಾಳಜಿ ತೊಗೋಬೇಕಾಕೈತಿ. ಹೆಂಗೆ ಕಾಳಜಿ ತೊಗೋಬೇಕು, ನಾವು ಇದು ಸಾವಯವ ಹೋಗ್ಬೇಕು, ಶರೀರಕ್ಕೆ ಏನು ಬೇಕು ಅದನ್ನ ತೊಗೋಬೇಕು. ಈಗ ನಿಮ್ಮ ಹಸುಗಳನ್ನು ಸಾಕಿದ್ದೀರಿ, ಹಸುಗಳ ಜೊತೆಗೆ ಒಂದು ಸಂಬಂಧ ಸದಾನಂದ ಅವರು ಹೇಳ್ತಾರೆ ಸರ್, ಅದು ಬರೀ ಹೇಳಕ್ಕಂತೂ ಆಗಲ್ಲ. ನಾನು ಟು ಬಿ ವೆರಿ ಫ್ರ್ಯಾಂಕ್, ಹಾ, ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕ್ರಿ. ಅವೆಷ್ಟು ಸೆನ್ಸಿಟಿವ್ ಇರ್ತಾವಲ್ಲ, ಅದನ್ನು ಮುದ್ದಾಡ್ಕೊತ ಇದ್ರೆ ಅವ್ರ ಜೊತೆ ಹೋಗಿದ್ದ ಟೈಮ ಗೊತ್ತಾಗಂಗಿಲ್ಲ. ಆಮೇಲೆ ಅವಕ್ಕೆ ನೋವು ಬ್ಯಾನಿ ಆಗಿದ್ದೂ ಅಷ್ಟೇ ಚಂದ ಎಕ್ಸ್ಪ್ರೆಸ್ ಮಾಡ್ತಾವ. ಅಳ್ತಾವ್ರಿ ಸರ್ ಅವ. ನಾನು ಒಂದು 8 ಹೋಗಿರಲಿಲ್ಲ, ಊರಿಗೆ ಹೋಗಿದ್ದೆ. ಆಮೇಲೆ ಹೋದೆ, ಹೋದ್ಮೇಲೆ ಅದು ಹಿಂಗೆ ಮಾಡಾಕತ್ತಿತ್ತಲ್ಲ ನನ್ಗೆ, ಐ ಮೀನ್ ನನ್ ಬಿಟ್ಟು ಹೋಗ್ಬೇಡ ಅನ್ನೋ ಅಂತದ ಎಕ್ಸ್ಪ್ರೆಷನ್ ಕೊಡಾಕತ್ತಿತ್ತ. ಹಾ, ಕಣ್ಣಲ್ಲಿ ಕಣ್ಣಲ್ಲಿ ಆತು ಬಂದು ನನಗೆ ಮುಟ್ಟುದು, ನನಗೆ ಹಾಯ್ದಂಗೆ ಮಾಡೋದು, ನನ್ನ ತೊಡಿ ಮೇಲೆ ತಲಿ ಇಡೋದು. ಕಣ್ಣಾಗ ನೀರು ಯಾವಾಗ ಬಂದಿತ್ತಂತಂದ್ರ ನನಗ ನನಗ ಆರಾಮ ಇರ್ಲಿಲ್ರಿ, ನನಗ ಆರಾಮ ಇಲ್ದದ್ದ ಅದಕ್ಕೆ ಹೆಂಗ ಗೊತ್ತಾಗ್ತೈತಿ ನೋಡ್ರಿ. ಅಂದ್ರ ನಾ ಯಾವಾಗೂ ಹೋಗಿ ಅವಕ್ಕೆ ಹಗ್ ಮಾಡೋದು ಎಲ್ಲ ಮಾಡ್ತೇನಲ್ಲ, ಅಪ್ಕೊಳ್ಳೋದು ಮಾಡ್ತೇನಿ, ಅವಕ್ಕೆ ಮುದ್ದು ಕೊಡ್ತೇನಿ, ಪ್ರೀತಿ ಮಾಡ್ತೇನಿ. ಅದು ನನಗ ಆರಾಮ ಇಲ್ಲಾರದ್ದ ನನಗ ಒಂದ್ ಸ್ವಲ್ಪ ನಾ ಡಲ್ ಇದ್ದೆ ನಾನು ಆಕ್ಚುಲಿ. ಬಟ್ ಅಕ್ಕಿಗೆ ಅದು ಗೊತ್ತಾತು, ಅಕ್ಕಿ ಕಣ್ಣಾಗ ನೀರು ಇದ್ವು. ಆ ಕಣ್ಣಾಗಿನ ನೀರು ನೋಡಿ ನನ್ನ ಕಣ್ಣಾಗ ನೀರು ಬರ್ಬೇಕಾ? ಸೊ ಈ ಬಾಂಡಿಂಗ್ ಹೌದೌದ ನನ್ನ ಮಗಳು. ಅದಕ್ಕೆ ಮೊನ್ನೆ ಒಂದಕ್ಕೆ ಆರಾಮಿರ್ಲಿಲ್ಲ, ಕಾಶಿಗೆ ಆರಾಮಿರ್ಲಿಲ್ಲ. ಸೊ ನಾವ್ ಎಲ್ಲದಕ್ಕೂ ಹೆಸರಿಟ್ಟಿವ್ರಿ, ಅದಕ್ಕೆ ಆರಾಮಿರ್ಲಿಲ್ಲ. ಇಲ್ಲಿ ಅಗ್ರಿ ಯೂನಿವರ್ಸಿಟಿಗೆ ಡಾಕ್ಟರ್ ಪಾಟೀಲ್ ನೋಡ್ತಾರ, ಅನಿಲ್ ಪಾಟೀಲ್ ಸರ್ ನಮ್ಮ ಎಲ್ಲ ಹಿಲ್ ಟೇಕ್ ಕೇರ್. ಆಮೇಲೆ ನಾನು ಗೋಪಾಲನ್ ಟ್ರೈನಿಂಗಿಗೆ ಗುಜರಾತ್ಗೆ ಹೋಗಿ ಬಂದಿದ್ದೆ, ರಮೇಶ್ ಭಾಯ್ ರುಪೇರಿಯಾಲೆ ಅಂತ ಹೇಳಿ ಅವ್ರ ಹತ್ರ ಹೋಗಿದ್ದೆ. ಅವ್ರಿಗೂ ಏನು ಇದ್ರು ಅವ್ರು ಕೇಳ್ತೀನಿ, ಸಜೆಷನ್ ತಗೋತೀನಿ. ಆಮೇಲೆ ಕೃಷಿ ಬಗ್ಗೆ ನಮ್ಗೊಬ್ರು ಕಬೂರ್ ಸರ್ ಅಂತ ಹೇಳಿದಾರೆ, ಸಚಿನ್ ಕಬೂರ್ ಸರ್, ನಾ ಅವ್ರ ಜೊತೆಗೂ ಡಿಸ್ಕಸ್ ಮಾಡ್ತೀನಿ. ಯಾಕಂದ್ರೆ ದಿಸ್ ಇಸ್ ಆಲ್ ನಮಗೆ ಭಾಳ ಇದು ಹೊಸದಲ್ರಿ, ಇದು ನಮ್ಮ ಪ್ರೊಫೆಷನ್ನ ಬೇರೆ ಅಲ್ಲ. ಇದು ಇದನ್ನ ತಿಳ್ಕೊಬೇಕು ಅಂತಂದ್ರೆ ನಾವು ಮಣ್ಣಿನ ಜೊತೆನೂ ಇರಬೇಕು. ಈಗ ಹೆಂಗೆ ಆಕಳು ತಿಳ್ಕೊಬೇಕಂದ್ರೆ ಆಕಳ ಜೋಡಿ ಇರಬೇಕು, ಮಣ್ಣು ತಿಳ್ಕೊಬೇಕಂದ್ರೆ ಮಣ್ಣು ಜೋಡಿನ ಇರಬೇಕು, ಅದ್ರ ಜೊತೆ ಮಾತಾಡಬೇಕು. ಡಾಕ್ಟರ್ ದಾಕ್ಷಾಯಣಿ ಅವರೇ, ನಿಜವಾಗಿ ಕೂಡ ನೀವು ಹೇಳಿದ್ರೆ ಒಂದು ಮಾತು ಹೇಳಿದ್ರು, ಭೂಮಿಯ ಜೊತೆಗೆ ನಾವು ಇದ್ದಾಗ ಮಾತ್ರ ನಮಗೆ ಭೂಮಿ ಸಂಪರ್ಕ ಇರ್ತದೆ, ನಾವು ಇಲ್ಲಿ ಗ್ರಹದಲ್ಲಿ ಇರೋರು ಅಂತ ನಮಗೆ ಗೊತ್ತಾಗ್ತದೆ. ನಾವು ಭೂಮಿ ಸಂಪರ್ಕ ಬಿಟ್ವಿ, ಅಲ್ಲಿ ಭೂಮಿಯಲ್ಲಿ ಕೆಲಸ ಮಾಡೋದು ಬಿಟ್ವಿ ಅಂದ್ರೆ ನಾವು ಯಾವುದೋ ಬೇರೆ ಗ್ರಹದ ಜೀವಿಗಳು ಅನ್ನೋ ಭಾವನೆ ನಮ್ಗೆ ಬರ್ತದೆ. ಹಂಗಾಗಿ ಏನ್ ಬೇಕಾದ್ರೆ ಅನ್ಯ ಮಾಡಕ್ ತಯಾರಾಗ್ತೇವೆ ನಾವು, ಇದು ನಮ್ಮ ಸದ್ಯ ಕಾಣ್ತಾ ಇದೆ. ಇಲ್ಲ, ನಾ ಇನ್ನೊಂದು ಹೇಳ್ತೀನಿ, ಲೈಕ್ ಫಾರ್ಮರ್ಸ್ ಅಂತಂದ್ರೆ ಯಾಕೆ ಅವ್ರನ್ನ ಅಗದಿ ಕೀಳಾಗಿ ನೋಡೋದು? ಯಾಕಂದ್ರೆ ಅವನೇನಲ್ಲ, ನಮ್ಮ ಅನ್ನದಾತ ರೀ. ಅನ್ನದಾತ ಸರ್, ನೀವು ಹೇಳ್ರಿ, ನೀವು ಮಾರ್ಕೆಟಿಗೆ ಹೋದಾಗ ಈಗ ಏನೋ ಒಂದು ನೀವು ಮೆಂತೆ ಸೀಡ್ ತಗೋತೀನಿ ಅಥವಾ ಕೊತ್ತಂಬರಿ ಸೀಡ್ ತಗೋತೀನಿ ಅಂತಂದ್ರೆ ಅವ ನಿಮ್ಗೆ 5 ರೂಪಾಯಿಗೆ ಅಂತ ಹೇಳಿದ, ನೀವು ಯಾವಾಗಾರ 6 ರೂಪಾಯಿ 8 ರೂಪಾಯಿ ಕೊಟ್ಟು ಬಂದಿರೇನು? ಇನ್ನೂ 2 ರೂಪಾಯಿ ಕೊಡಪ್ಪ, 3 ರೂಪಾಯಿ ಕೊಡಪ್ಪ, ಚೌಕಾಶಿ ಮಾಡ್ತೀರಿ. ಅದೇ ಎಲ್ಲರ ಮಾಲಿಗದು ಹೋದಾಗ ಪಿಟ್ಟನಂಗಿಲ್ಲ ಅಲ್ರಿ. ಅದಕ್ಕೆ ಹೌದು, ಅದಕ್ಕೆ ನಾನೇನಂತೇನೆ ಎಲ್ಲರಿಗೂ ಏನ್ ಹೇಳ್ತೇನೆ ಅಂತಂದ್ರೆ, ಡೈರೆಕ್ಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಫಾರ್ಮರ್ಸ್. ನೀವು ಕೃಷಿಕರು ಇದಾರಲ್ಲ, ಅವ್ರ ಜೊತೆಗೇನೆ ಡೈರೆಕ್ಟ್ ಕಾಂಟ್ಯಾಕ್ಟ್ನಾಗ ಬರ್ರಿ. ನೀವು ಅವ್ರಿಗೆ ಕರೆಕ್ಟಾಗಿ ವ್ಯಾಲ್ಯೂ ಕೊಟ್ರೆ ಅವರು ನಿಮ್ಗೆ ಚಲೋದನ್ನ ಬೆಳೀತಾರೆ. ಇಲ್ಲ ಅಂತಂದ್ರೆ ಆಕ್ಚುಲಿ ಇಟ್ ಇಸ್ ಎ ಟಫ್ ಜಾಬ್. ಯಾಕಂದ್ರೆ ಅವ್ನು ಎಲ್ಲಿಂದ ತಗೊಂಡು ಎಲ್ಲಿಂದ ಹಾಕ್ಬೇಕು? ಈಗ ಮೊದ್ಲಿನವ್ರು ಅಂತಿದ್ರಂತ, ಕೂಲಿ ಮಾಡವನು ಕುದುರೆ ಏರಿದ ಅಂತ ಹೇಳಿ. ಯಾಕ ಕೂಲಿ ಮಾಡವನ್ ಕುದುರೆ ಹೆಂಗ ಏರ್ತಾನ? ಹೌದು, ಸ್ಟಾರ್ಟಿಂಗ್ ಕೂಲಿ ಅಂದ್ರೆ ಕೆಲಸನ ಮಾಡ್ಬೇಕ ಮಾತ್ರ ಒಳಗ. ಕೃಷಿ ಮಾಡದ ಅಂತಂದ್ರ ಇಲ್ಲ ಅಂತಿಲ್ಲ, ಕುದುರೆ ಏರುವಂತ ಕೆಪಾಸಿಟಿ ಐತಿ, ಆದ್ರೆ ಅವಾಗ ಮಾಡ್ಬೇಕ ಅದನ್ನ. ಒಂದು ನಮಗೆ ಶಕ್ತಿ ಬರಬೇಕು ಅಂದ್ರೆ ಕೆಲಸದಿಂದನೇ ಶಕ್ತಿ ಬರಬೇಕು, ಬರೀ ಯುಕ್ತಿಯಿಂದ ಆಗುದಿಲ್ಲ. ನಾವು ಮೈ ಬಗ್ಗಿಸಿ ದುಡಿದಾಗ್ಲೇನೆ ಆರೋಗ್ಯನೂ ಚಲೋ ಇರ್ತದೆ. ಬಹಳ ಸಂತೋಷ, ಒಳ್ಳೆ ಮಾತು ಹೇಳಿದ್ರೆ ಮತ್ತೆ ಮುಂದೆ ಮಾತಾಡೋಣ ಅಂತ. ಡಾಕ್ಟರ್ ರಾಮನ್ಗೌಡರವರೇ, ನಿಮ್ಮ ಒಂದು ಜಮೀನೊಳಗೆ ಈ ದೇಸಿ ತಳಿ ಹಸುಗಳಿಂದ ಸಹಾಯ ತೆಗೆದುಕೊಂಡು ನೀವೇನು ಕೃಷಿ ಮಾಡ್ತಾ ಇದ್ದಾರಲ್ಲ, ಏನು ಮಾಡ್ತಾ ಇದ್ದೀರಿ, ಹೇಗೆ ಮೊದಲಿನ ಕೃಷಿಗಿಂತ ಇದು ಭಿನ್ನವಾಗಿದೆ? ಸರ್, ಈಗ ನಾವು ಅಂಗಡಿಯಿಂದ ಒಂದೂ ಸಿಂಪಡಣೆ ಆಯ್ತು, ಗೊಬ್ಬರ ಆಯ್ತು ತಗೊಳ್ಳೋದದ, ಏನಿದ್ರೂ ನಮ್ಮ ದೇಸಿ ಹಸುಗಳ ಸಗಣಿ ಮೂತ್ರ ಮತ್ತು ಅವಕರಿಂದ ಬಂದ ಹಾಲು ಜೀವಾಮೃತ, ಗೋಕುಪ್ರಾಮೃತ, ಆಮೇಲೆ ಇದೇನು ದಶಗವ್ಯ, ದಶಪರ್ಣಿ, ಪಂಚಗವ್ಯ, ಇವೆಲ್ಲಾನು ನಾವೇ ಮಾಡ್ತೀವ್ರಿ ಸರ್. ಇವನ್ನೆಲ್ಲ ಹಾಕ್ತೀವಿ ಅದ್ರ ಎಲ್ಲ ಆದಂತ ಪ್ರೊಸೀಜರ್ಸ್. ಆಮೇಲೆ ಡಬ್ಲ್ಯೂ ಡಿ ಸಿ ಹೆಂಗಂತಂತಂದ್ರೆ ನೋಡ್ರಿ, ಈಗ ಜೀವಾಮೃತ ಮಾಡ್ಬೇಕಂತಂದ್ರೆ 200 ಲೀಟರ್ ನೀರು ಒಳಗೆ ಅದನ್ನ 5 ಕೆಜಿ ಸಗಣಿ, 2 ಕೆಜಿ ದೇಸಿ ನಮ್ದು ಏನು ಬೆಲ್ಲ, ಆಮೇಲೆ 5 ಕೆಜಿ ಗೋಮೂತ್ರ, ಆಮೇಲೆ ಒಂದು ಮಣ್ಣು ಹುತ್ತಿನ ಮಣ್ಣು, ಇವನ್ನೆಲ್ಲ ಹಾಕಿ ಇದನ್ನು ತಿರುಗಿಸ್ಬೇಕ್ರಿ. ಇದು ಒಂದು 7 ದಿವಸ ತನಕ 3 ಹೊತ್ತು ತಿರುಗಿಸ್ಬೇಕು. ಇದಾದಮೇಲೆ ಅದು ತಯಾರಾಗ್ತೈತಿ ಜೀವಾಮೃತ. ಇದನ್ನು ನಾವು ಮತ್ತೆ ಡೈಲ್ಯೂಟ್ ಮಾಡಿಕೊಂಡು ಡ್ರೆಂಚಿಂಗನ್ನು ಮಾಡ್ಬೋದು, ಆಮೇಲೆ ಫಿಲ್ಟರ್ ಮಾಡಿಕೊಂಡು ಸ್ಪ್ರೇನೂ ಮಾಡ್ಬೋದು. ಹಾಂ, ಇವು ಆಮೇಲೆ ಡಬ್ಲ್ಯೂ ಡಿ ಸಿ ಅಂತೇಳಿ ಒಂದು ವೇಸ್ಟ್ ಡಿಕಂಪೋಸರ್, ಅದ್ರದ್ದೊಂದು ಬಾಕ್ಸ್ ಸಿಗ್ತೈತಿ, ಅದನ್ನು ತೊಗೊಂಬಂದು ಅದನ್ನು 200 ಲೀಟರ್ ನೀರೊಳಗೆ ಅದನ್ನು ಹಾಕಿ ಅದರೊಳಗೆ ನಾವು ಬೆಲ್ಲ ಹಾಕಿಬಿಟ್ರೆ ಮುಗೀತು. ಅದೊಂದು 7 ಡೇಸ ಇಟ್ಟಮೇಲೆ ಅದನ್ನು ತಿರುಗಿಸ್ಬೇಕು ದಿವಸಕ್ಕೆ 3 ಹೊತ್ತು. ಅದನ್ನು ಪ್ಯೂರ್ ನಿಮಗೆ ಅದ್ರದ್ದು ಸ್ಮೆಲ್ ಎಷ್ಟು ಚಂದ ಇರ್ತೈತೆ ಅಂದ್ರೆ ಬೆಲ್ಲದ ಆನ್ಗತ್ತೆ ಅದನ್ನು ನಾವು ಸ್ಪ್ರೇ ಮಾಡ್ಬೋದು. ಇಟ್ ಕ್ಯಾನ್ ಬಿ ಯೂಸ್ ಆಸ್ ಅಂದ್ರೆ ಫರ್ಟಿಲೈಸರ್ ಗತೆನೂ ಯೂಸ್ ಆಗುತ್ತೆ, ಅದು ಗೊಬ್ಬರ ಮಾಡೋಕ್ಕೂ ಅದು ಹೆಲ್ಪ್ ಮಾಡತ್ರಿ. ಆಮೇಲೆ ಗೋಕೃಪಾಮೃತ, ಈಗ ಅದನ್ನು ನೋಡ್ರಿ ಗುಜರಾತ್ದಿಂದ ಗೋಪಾಲ್ ಭಾಯ್ ಸುತಾರಿ ಅಂತೇಳಿ ಅವ್ರು ಅದನ್ನ ಕಂಡು ಹಿಡಿದ್ರು, ಅದು ಎಷ್ಟು ಈಗ ಹೆಲ್ಪ್ ಆಗೈತಿ ಅಂತೇಳಿ. ಆ್ಯಂಡ್ ನಾವೇನು ಈಗ ಏನಂತೀವಿ, ಇದು ಒಂದ್ರ ಮೇಲೆ ನಾವು ನಡೆಯಕತ್ತೇವಿ ಅಂತ ಹೇಳಿ ಹೇಳಂಗಿಲ್ಲ. ಯಾಕಂತಂದ್ರೆ ನಾವು ಎಲ್ಲಾನು ಯೂಸ್ ಮಾಡಾಕತ್ತೇವೆ. ಯಾಕಂದ್ರೆ ಭೂಮಿ ಈಗ ಮೊದಲಿಂದಕ್ಕೆ ಈಗಿಂದಕ್ಕೆ ಇಷ್ಟು ಫರ್ಕ್ ಆಗೈತಲ್ಲ, ಅದನ್ನು ನಾವು ಮೊದಲು ಅದಕ್ಕೆ ಜೀವ ತುಂಬಬೇಕಾಗೈತಿ. ಈಗ ಜೀವ ತುಂಬಬೇಕಂತಂದ್ರೆ ಬರೇ ನೀವು ಒಂದ ಊಟ ಹಾಕಿ ಅದಕ್ಕೆ ಜೀವ ತುಂಬಕ್ಕೆ ನಂಗೆ ಈಗ ಸಾಧ್ಯ ಇಲ್ಲರಿ ಸರ್. ಈಗ ನನಗೆ ಅದು ಗೊತ್ತಾಗೈತಿ, ಅದಕ್ಕೆ ನಾ ಎಲ್ಲಾನು ಹಾಕ್ತಿರ್ತೇನೆ. ಅದಕ್ಕೆ ಒಂದಿನ ಇದನ್ನು ಉಣ್ಣಿ, ಒಂದಿನ ಇದನ್ನು ಉಣ್ಣ, ಒಂದಿನ ಇದನ್ನು ಉಂದು, ಒಂದ್ ದಿವಸ ನಿನಗೆ ಇದು ಹಬ್ಬ, ಒಂದ್ ದಿವಸ ಇದ್ರದ ಹಬ್ಬ, ಹಿಂಗೆ ನಡ್ದೈತಿ ನಮ್ದು. ಪಾರ್ಟ್ ಬೈ ಪಾರ್ಟ್ ನಾವು ಮಾಡ್ಕೊಂತ ಹೊಂಟೇವಿ. ಸದಾನಂದ ಅವರೇ, ಈಗ ನೀವು ಕೂಡ ಸೆಗಣಿ ಬೆಳೆದು ನೋಡಿದ್ರು ಅಂದ್ರೆ ಒಬ್ಬ ಸರ್ಜನ್ ಆಗಿ ನೀವು ಕೃಷಿಗಾಗಿ ನೀವು ತನ್ಮಯರಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಹೇಗೆ ಈ ಒಂದು ಇದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಯ್ತು ನಿಮಗೆ? ಈ ನಾವು ರೋಗಿಗಳ ಪರದಾಟವನ್ನು ನೋಡಿನೇ ಇದಕ್ಕೇನಾದರೂ ಒಂದು ಬದಲಾವಣೆ ತರಲೇಬೇಕು ಅಂತ ಒಂದು ಮನಸ್ಸಿಗೆ, ಅದು ಭಾಳ ದಿನದಿಂದ ಅದು ಮನಸ್ಸಿಗೆ ಹಂಗೆ ಚುಸ್ತಾ ಇರ್ತಿತ್ತು. ಆದರೆ ಇದೇನು ಬಿಡುವು ಸಿಗ್ತಾ ಇರ್ತದ, ಇದನ್ನು ಮಾಡ್ಕೊತ ಆಮೇಲೆ ದಿನಗಳು ಹೆಂಗೆ ಹೋಗ್ತಾ ಗೊತ್ತದ, ಇವತ್ತು ಬೇಜಾರಾಗಿರ್ತೈತಿ, ಒಂದು ತಿಂಗಳು ಹೆಂಗೆ ಕಳೆದು ಹೋಗ್ತ ಅನ್ನೋದೇ ಗೊತ್ತಾಗ್ತಿರ್ತದ. ಅಷ್ಟು ಸ್ಪೀಡ್ ದಿನಗಳು ಹೋಗ್ತಾ ಇದ್ದಾವೆ ರೀ. ಅಂದ್ರೆ ಅಷ್ಟು ಕೆಲಸ, ಕೆಲಸದಾಗ ಹೋದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ. ಅದಕ್ಕೆ ಕೊನೆಗೆ ನಾಲ್ಕೈದು ವರ್ಷ ನಿಂತರ ಮಾಡಬೇಕು ಮಾಡಬೇಕು ಮಾಡಬೇಕು ಅನ್ಕೊಂತ ನಾಲ್ಕೈದು ವರ್ಷ ಹೆಂಗೆ ಕಳೆದು ಅನ್ನೋದೇ ಗೊತ್ತಾಗದ. ಕಡೆಗೆ ಏನಾದರೂ ಮಾಡೇ ಬಿಡೋಣಪ್ಪ ಇದನ್ನ ಅಂತೇಳಿ ಟೈಮ್ ತೊಗೊಂಡು ಮದುವೆಗೆ ಬರೀ ಎರಡು ಆಕಳ ತೊಗೊಂಬಂದ್ವಿ. ಆಮೇಲೆ ಅದರಿಂದನೇ ಈಗ ನಮ್ಮ 30 ಆಗಿದ್ದಾವೆ. ಆ್ಯಕ್ಚುಲಿ ನಮ್ದು ಗುರಿ 50 ತನಕ ಇದೆ, ಮುಂದೆ ದೇವ್ರು ಏನ್ ಮಾಡ್ತಾನೆ ಗೊತ್ತಿಲ್ಲ. ನೋಡ್ರಿ, ನೀವು ಆಸ್ಪತ್ರೆ ತುಂಬಾ ಬಹಳ ಬಿಸಿ ಇರ್ತೀರಿ, ನೀವು ಬೆಳಿಗ್ಗೆ 5 ಗಂಟೆ ಹೋಗ್ತೀರಂತ ಹೊಲಕ್ಕೆ, ಆಮೇಲೆ ರಾತ್ರಿ ಎಲ್ಲ ಇರ್ತೀರಂತ, ಹೆಂಗ್ರಿ ಇದೆಲ್ಲ, ಹೆಂಗ್ ಸಮಯ ಹೆಂಗ ಅನ್ಸ್ಕೊತೀರಿ ಈ ಒಂದು ಆಸ್ಪತ್ರೆ ಮತ್ತ ಈ ಹೊಲದ ಕೆಲಸ? ಈ ಆಸ್ಪತ್ರೆದ ಎಲ್ಲ ಕೆಲಸ ಮುಗಿಸಿ ನಮ್ಮ ಡ್ಯೂಟಿ ಡಾಕ್ಟರ್ಗೂ ಚೆನ್ನಾಗಿ ಟ್ರೈನ್ ಮಾಡಿದೀವಿ ರೀ, ಇದ್ರ ಸಲುವಾಗಿನೇ ಅಂತ. ಹಂಗೇನಾ ಇದ್ರು ಹೇಳ್ರಿಪ್ಪ ಅಂತ, ಹೊಲಾನು ಹತ್ತಿರ ಇದೆ, ಹಂಗೇನೆ ಎಮರ್ಜೆನ್ಸಿ ಇದ್ರು 15 ನಿಮಿಷನಾಗ ಬಂದ್ಬಿಡ್ತೀನಿ ರೀ. ಅಥವಾ ಮೇಡಮ್ ಒಂದು ಗಾಡಿನೂ ಬೇರೆ ಇದೆ, ನನ್ನ ಗಾಡಿನೂ ಬೇರೆ, ಇಬ್ರು ಕೂಡಿ ಒಂದೇ ಗಾಡಿ ಒಳಗೆ ಒಟ್ಟೆ ಅಡ್ಯಾಡೋದ. ಯಾಕಂದ್ರೆ ಯಾವಾಗ ಯಾರಿಗೆ ಎಮರ್ಜೆನ್ಸಿ ಕಾಲ್ ಬರ್ತೈತಿ ಗೊತ್ತಿದೆ, ಅದು ಕಾಲ್ ಬಂತಂದ್ರೆ ಅವರು ದವಾಖಾನೆಗೆ ಬರಲೇಬೇಕು ಎಂಥ ಪರಿಸ್ಥಿತಿ ಇದ್ರು. ಈಗ ಅದನ್ನ ಮಾಡಾಕತ್ತೀವಿ ಅಂತ ನಾವು ಇದನ್ನು ಕಡೆಗಾನೇ ಸಿಲ್ಲ. ಇದು ನಮ್ಮ ಕರ್ತವ್ಯ, ಅದು ನಮ್ಮ ಕರ್ತವ್ಯ, ಎರಡೂ ನಮ್ಮ ಕರ್ತವ್ಯ ಅಂತೇಳಿ ಈಗ ಮಾಡ್ತಾ ಇದ್ದೀವಿ. ಈಗ ನೀವು ಆಗಲೇ ನಂಗೊಂದು ಪ್ರಶ್ನೆ ಕೇಳಿದ್ರಿ, ಇದು ಗೊಬ್ಬರದ್ದು ಹೆಂಗೆ ಇದು ಮಾಡ್ತೀರಿ ಅಂತ. ಈಗ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಸಿಂಪಡಿಕೆ ಮತ್ತು ಸಗಣಿ ಗೊಬ್ಬರದ ವ್ಯತ್ಯಾಸ ಏನಪ್ಪ ಅಂತಂದರೆ, ಈಗ ನಾ ರೈತರ ಜೊತೆನೂ ನಮ್ಮದು ಮಾತುಕತೆ ಆಗ್ತಿರ್ತೈತಿ. ಈಗ ಈ ಹಸಿರು ಕ್ರಾಂತಿ ಬಂದಾಗ 1 ಎಕರೆಕ್ಕೆ ನಮ್ಮ ರೈತರು 1/2 ಚೀಲ ಅಥವಾ 1 ಚೀಲ ಯೂರಿಯಾ ಗೊಬ್ಬರ ಅಥವಾ ಏನೋ ಒಟ್ಟು ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ತಿದ್ರು. ಈಗ ಅದು 2 ಚೀಲ 3 ಚೀಲಕ್ಕೆ ಬಂದಿದೆ, ಹೆಚ್ಚಿಗೆ ಆಗಿದೆ. ಅಂದ್ರೆ ಭೂಮಿನ ಕೆಡ್ಸಾಕತ್ತೇವೆ ಅಂತ ನೋಡ್ರಿ. ಹಂಗೆ ಅದನ್ನ ಹೆಚ್ಚಿಗೆ ಹಾಕೊಂತ ಹೊಂಟೇವಿ, ರಾಸಾಯನಿಕ ಗೊಬ್ಬರನ ಹೆಚ್ಚಿಗೆ ಹಾಕೊಂತ ಹೊರಟೀವಿ. ಒಂದು ಸ್ವಲ್ಪ ಜಾಸ್ತಿ ಡೋಸ್ ಸ್ಪ್ರೇ ಮಾಡ್ತಾ ಇದ್ದೀವಿ. ನೀವು ಕೊಟ್ಟಿದ್ದ ಯೂರಿಯಾ ಮಾಡೋದಿಲ್ಲ, ಬರೀ ಯೂರಿಯಾನ ಡೈರೆಕ್ಟ್ ತೊಗೊಂಡ್ಬಿಡ್ತಾರೆ. ಅದನ್ನು ಮಾಡೋದ್ರಿಂದ ದುಷ್ಪರಿಣಾಮಗಳು ಏನಪ್ಪಾ ಅಂತಂದ್ರೆ, ಭೂಮಿ ನೀರಿನ ತೇವಾಂಶವನ್ನು ನೀರು ಹಿಡ್ಕೊಳ್ಳೋ ಶಕ್ತಿ ಕಡಿಮೆ ಆಗಲಿ, ಮಣ್ಣು ಬರಡಾಗ್ತೈತಿ ರೀ, ಜವಳ ಆಗತ್ತೆ ಅಂತೀವಲ್ಲ, ಹಂಗೆ ಆಗ್ತೈತಿ. ನೀರು ಹಿಡ್ಕೊಳ್ಳೋ ಶಕ್ತಿ ಕಡಿಮೆ ಆಗ್ತೈತಿ, ಅದಕ್ಕೆ ಹಗದ ನೀರು ಹಾಕಬೇಕಾಗ್ತೈತಿ, ಅದಕ್ಕೆ ಬೋರ್ ಕೊರೆಸ್ಕೊಂತ ಹೋಗ್ತೀವಿ. ಒಬ್ಬ ಭೂ ವಿಜ್ಞಾನಿ ಪ್ರಕಾರ ನಾವು ನಮ್ಮ ಭಾರತ ದೇಶದಲ್ಲಿ 6 ಕೋಟಿಗಿಂತ ಹೆಚ್ಚಿಗೆ ಬೋರ್ ಹೊಡೆದೇವಂತ. ಅಂದರೆ ಅಂತರ್ಜಲ ಏನಾಗಬೇಕು ಹೇಳ್ರಿ ಪರಿಸ್ಥಿತಿ? ಈಗ ನಮಗೆ ಅನುಭವ ಐತಿ, ನಾವು ಮದುವೆಗೆ ಬರೀ 50 ಫೀಟು 100 ಫೀಟು ಹೊಡೆದ್ರೆ ಬರ್ತಿತ್ತು. ಈಗ ಬೆಂಗಳೂರಾಗ 2000 ಫೀಟ್ ಹೊಡೆದ್ರೂ ಬರ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಿಗೆ ಹೋಗ್ಬೇಕು, ಬರೀ 1 ಇಂಚ್ 1/2 ಇಂಚ್ ನೀರು ಬರ್ತೈತಿ, ಅದಕ್ಕೆ ಖುಷಿ ಪಡಾಕತ್ತೀವಿ ನಾವು. ಈ ಪರಿಸ್ಥಿತಿ ಎಲ್ಲರಿಗೂ ಎಲ್ಲ ಗೊತ್ತೈತಿ, ಆದರೂ ನಮಗೆ ಅರಿವಿಲ್ದೇ ನಾವು ತಪ್ಪು ಮಾಡ್ಕೊತ ಹೊಂಟೀವಿ. ಅದೇ ನಾವು ಸಗಣಿ ಗೊಬ್ಬರ ಉಪಯೋಗ ಮಾಡಿದ್ದೀವಿ ಅಂತಂದ್ರೆ ಭೂಮಿಯಲ್ಲಿ ಅದು ನಮ್ಮ ಮಣ್ಣಿಂದ 70% ತೇವಾಂಶ ನೀರನ್ನು ಹಿಡ್ಕೊತೈತೆ ಅಂತ. ಸೊ ನೀವು ಒಮ್ಮೆ ನೀರು ಹಾಸಿದ್ರೆ 15-20 ದಿನ, ಮತ್ತು ಗಿಡಗಳಿಗೆ ನೀರು ಬೇಕಾಗಿಲ್ಲ, ಬರೀ ತೇವಾಂಶ ಇದ್ರೆ ಸಾಕು ಬೆಳೀತಾವು ಗಿಡಗಳು. ಸೊ ನಾವು ಅದನ್ನು ಮರೆತು ಬಿಟ್ಟೀವಿ, ನಾವು ಬರೀ ನೀರು ಹಾಕೊತ ಹೊಂಟುಬಿಟ್ಟೀವಿ. ಅದಕ್ಕಂದ್ರೆ ಮಣ್ಣಾಗೆ ನೀರು ಹಿಡಿಯೋ ಶಕ್ತಿನೂ ಕಳೆದು ಬಿಟ್ಟೀವಿ, ಹಾಳು ಮಾಡಿಬಿಟ್ಟೀವಿ. ಹಂಗೆ ಒಟ್ಟು ವಾರಕ್ಕೊಮ್ಮೆ 5 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ಹಂಗೆ ನೀರು ಹಾಕೋದು ಹಂಗೆ ನೀರು ಹಾಕೋದು, ಬೋರ್ ಹೊಡೆದು ಅದು ಹರಿದು ಹೋಗ್ಬಿಡ್ತೈತಿ. ಬರೀ ಇದನ್ನ ಮಾಡಾಕತ್ತು, ಬರೀ ಹಾಳು ಮಾಡೋದು ಒಂದು ಬಿಟ್ಟರೆ ನಾವು ಉಳಿಸೋದ್ರ ಬಗ್ಗೆ ಗಮನನ ಕೊಡಾಕತ್ತಿದೆ. ಡಾಕ್ಟರ್ ಸದಾನಂದ ಅವರು, ಈಗ ಈ ಒಂದು ಇಳುವರಿ ಬರ್ತದಲ್ಲ ನಿಮ್ಮ ಇಳುವರಿಗೆ, ಆ ಇಳುವರಿಗೆ ಏನು ಫರ್ಕ್ ಅದ? ಜನ ಈಗ ಆರ್ಗ್ಯಾನಿಕ್ ಮತ್ತು ಸಾವಯವ ಅಂದ್ರೆ ಭಾಳ ಯಾಕೆ ಇಷ್ಟಪಡ್ತಾ ಇದ್ದಾರೆ? ನೀವೇನೇನು ಬೆಳೀತಾ ಇದ್ದೀರಿ ಈಗ? ಎಲ್ಲ ಥರದ್ದು ಬೆಳಿತೀವಿ ರೀ, ಕಾಳು ಕಡಿ ಕಾಪಲ್ಲೆ ಎಲ್ಲ ಬೆಳಿತೀವಿ. ಇಳುವರಿಗೆ ಬಂದರೆ ಈಗ ಇಳುವರಿಗೆ ಅಂತಂದ್ರೆ ನಾನು ಸುಳ್ಳು ಹೇಳೋದದ, ಸಾವಯವ ಇಳುವರಿ ಜಾಸ್ತಿ ಬರ್ತೈತಿ, ಅದಕ್ಕಿಂತ ಹೆಚ್ಚಿಗೆ ಬರ್ತೈತಿ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಯಾರಿಗೆ ಬರ್ತೈತಿ ಅಂತಂದರೆ, ಈಗ ಯಾರು 8 ವರ್ಷ 10 ವರ್ಷದಿಂದ ಸಾವಯವ ಮಾಡ್ತಾ ಇದ್ದಾರೆ ಅವರಿಗೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಈಗ ನಾವು 1ನೇ ವರ್ಷ 2ನೇ ವರ್ಷ ನಾವು ಸಾವಯವ ಶುರು ಮಾಡಿದ್ದೀವಿ ಅಂತಂದರೆ ಅಷ್ಟು ಒಮ್ಮಿಂದೊಮ್ಮೆಗೆ ಇಳುವರಿ ಜಾಸ್ತಿ ಬರೋದದ. ಯಾಕಂದ್ರೆ ನಾವು ಅದನ್ನೀಗ 30-40 ವರ್ಷ ಭೂಮಿನ ಹಾಳು ಮಾಡಿಬಿಟ್ಟಿವಿ. ಅದು ಹೊಳ್ಳಿ ಮತ್ತೆ ತನ್ನ ಸ್ವಂತ ತನ್ನ ಶಕ್ತಿ ಬರಬೇಕು ಅದಕ್ಕೆ, ಆ ಭೂಮಿಗೆ ಮಣ್ಣಿಗೆ ಆ ಶಕ್ತಿ ಬಂದ ಮೇಲೇ ನಮ್ಗೆ ಒಳ್ಳೆ ಇಳುವರಿ ಅದು ಕೊಡೋದು. ಸೊ ಫಸ್ಟ್ ನಾವು ಅದನ್ನು 2-3 ವರ್ಷ ಆದರೂ ಮಿನಿಮಮ್, ಅದು ಯಾವುದೇ ಉದ್ಯೋಗದಾಗ ತೊಗೊಳ್ರಿ, ನಮ್ಮ ಇಂಜಿನಿಯರ್ ಉದ್ಯೋಗದಾಗ ತೊಗೊಳ್ರಿ, ಡಾಕ್ಟರ್ ಉದ್ಯೋಗದಾಗ ತೊಗೊಳ್ರಿ, ಈ ವ್ಯವಹಾರಕ್ಕೆ ಬಿಸ್ನೆಸ್ ಉದ್ಯೋಗದಾಗ ತೊಗೊಳ್ರಿ, 1ನೇ ದಿನ ಅಂಗಡಿ ತೆಗೆದಾಗ ನನ್ನ ನೂರು ರೂಪಾಯಿ ಲಾಭ ಆಗುದು ಅವನಿಗೆ. ಸೇಮ್ ಅದನ್ನ ಕೃಷಿಗೆ ಅಳವಡಿಸೋದು, ಎಲ್ಲದಕ್ಕೂ ಒಂದು ಟೈಮ್ ಇರ್ತೈತಿ, ಇಷ್ಟು ಟೈಮ್ ಬೇಕಾ ಅವ್ರಿಗೆ ಇಂಪ್ರೂವ್ಮೆಂಟ್. ಈಗ ನಿಮ್ಮ ಒಂದು ಅನುಭವ ಹೇಳ್ರಿ, ಅಂದ್ರೆ ಕೃಷಿ ಮಹಿಳೆಯಾಗಿ ಶ್ರೀಮಂತ ಅನುಭವ ಏನಿದೆ? ಸರ್ ಅದು ನಾನು ಕಸ ತಿನ್ನೋಕ್ಕಿಂತ ತುಸ ತಿನ್ನೋದ್ರೊಳಗ ಅದ್ರ ಅನ್ನಕ್ಕೆ ಇಷ್ಟಪಡ್ತೀನಿ. ಹೌದು, ಯಾಕಂದ್ರೆ ಈಗ ನೋಡ್ರಿ, ಸಾವಯವ ಅಂತಂದ್ರೆ ಈಗ ಅನಿವಾರ್ಯನೇ ಆಗೈತಿ ನಮಗೆ. ಯಾಕಂತಂದ್ರೆ ನೀವು ಈಟ ತಿನ್ವಲ್ರಕ ಅದ್ರಾಗ ವ್ಯಾಲ್ಯೂ ಜಾಸ್ತಿ ಐತಲ್ಲ, ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಐತಿ, ಅದು ನಿಮ್ಮ ಶರೀರಕ್ಕೆ ಚಲೋ. ಈಗ ನಾವು ಸಾವುಕಾರ ಶರೀರದಿಂದ ಆಗಬೇಕಾಗೈತ್ರಿ, ಬರೀ ನೋಟ್ ಎನಿಸಿ ಸಾವುಕಾರ ಆಗೋದು ಬೇಡ ಆಗೈತಿ ಈಗ ನಮಗೆ. ಈಗ ನಾನು ಇನ್ನೂ ಒಂದು ಹೇಳ್ತೀನಿ, ಈಗ ನೋಡ್ರಿ ನಾವು ತರಕಾರಿ ಅದು ಎಲ್ಲನೂ ಎಲ್ಲಿ ಮಾರ್ತಾರ? ರೋಡ್ ಸೈಡ ಫುಟ್ಪಾತ್ ಮೇಲೆ ತರಕಾರಿ ಮಾಡ್ತಾರೆ, ಗಟ್ರ ದಂಡಿಗೆ ಎಲ್ಲ ಮಾಡ್ತಾರೆ, ಚಪ್ಪಲ್ಲ ಎಸಿ ಅಂಗಡಿಯಾಗ ಮಾಡ್ತಾರೆ. ಇಂಥ ವ್ಯವಸ್ಥೆ ನಡೆದೈತೆ ನಮ್ದು. ಯಾಕಪ್ಪ ಇಂಥ ವ್ಯವಸ್ಥೆ? ಈಗ ನನಗೆ ತರಕಾರಿ ಮೇನ್ ಬೇಕು, ಅದ್ರಾಗ ಜೀವ ಇರ್ತೈತಿ, ಇನ್ನ ಅದನ್ನು ಎಸಿ ಒಳಗೆ ಇಡ್ಬೇಕು ನಾವು ಆ್ಯಕ್ಚುಲಿ. ಅದನ್ನು ಬಿಟ್ಟು ಇಲ್ಲೇ ಉಲ್ಟಾ ಪುಲ್ಟಾ ಆಗೈತೆ ನಮ್ದು. ಇಂಥದ್ದು ಬೇಡ, ನಾವೇನು ಸಾವಯವ ಏನು ಬೆಳಿತೇವಲ್ಲ ಸರ್, ಈಲ್ಡ್ ಬರ್ತೈತಿ ಗ್ಯಾರಂಟಿ. ಈಗ ಯಾಕಂತಂದ್ರೆ ನಾ ಈಗ ಏನು ನೋಡಾಕತ್ತೇನಲ್ಲ, 2 ಇಯರ್ಸ್ ನಾ 2 ವರ್ಷ ಆತ ಈಗ ನಾ ಮಾಡಾಕತ್ತ. ನಂದು ಹೊಲ ಒಂದು 3 ಥರ ಮಣ್ಣು ಐತ್ರಿ, ಅದ್ರೊಳಗೆ ಕೆಳಗೆ ಕರಿದೈತಿ, ಮ್ಯಾಲ ಒಂದು ಸ್ವಲ್ಪ ಕೆಂಪು ಐತಿ, ಆಮೇಲೆ ಎಲ್ಲ ಕಲ್ಲು ಕಲ್ಲು ಐತಿ. ಸೊ ಒಂದ್ಸಲ ನಾವು ಕಲ್ಲು ಆರಿಸಿದ್ವಿ, ಈಗ ಅಲ್ಲೇನು ಗೊಬ್ಬರ ಹಾಕತ್ತೇವಲ್ಲ ಅದು ಸಣ್ಣಗೆ ಈಗ ಒಂದು ಟೈಪ್ ಮಣ್ಣು ಟೈಪ್ ಆಗಾಕತ್ತೈತಿ. ಸೊ ಅದು ಈಗ ಉಸ್ಲಾಡ್ಸಾಕತ್ತೈತಿ ಅನ್ನೋದು ಒಂದು ನಮಗೆ ಖುಷಿ. ಫೈನ್, ನಾವು ಇಷ್ಟೊಳಗನ ನಾವು ಭಾಳ ಬೆಳೆದೇವಿ ಅಂತ ನಾ ಹೇಳಕ್ ಖುಷಿ ಪಡಂಗಿಲ್ಲ, ಆದ್ರೆ ಭಾಳ ಚಲೋದು ಬೆಳೆದೇವಿ ಅನ್ನೋದು ಹೇಳಕ್ ನಾ ಭಾಳ ಖುಷಿ ಪಡ್ತೇನೆ. ನಾವು ಹೊರಗಿಂದೀಗೆಲ್ಲ ಫುಡ್ ಗ್ರೇನ್ಸ್ ಅಂದ್ರೆ ನಾ ಏನೂ ಈಗ ಕಾಳು ಕಡೆ ಎಲ್ಲ ಹೊರಗಿಂದ ಏನು ತರಕತ್ತಿಲ್ಲ, ಎಲ್ಲ ನಾವೇ ಬೆಳ್ಕೊಳತ್ತೀವಿ. ನಾವು ಏನು ಬೆಳೆಯಕತ್ತೀವಿ ನಾವು ಅದನ್ನು ತಿನ್ನಾಕತ್ತೀವಿ. ಶೇಂಗಾನು ಬೆಳ್ಕೋತೀವಿ, ಖುಷ್ಬಿ ಬೆಳ್ಕೊಂಡೀವಿ, ಅದ್ರದ್ದು ಎಣ್ಣೆ ಗಾನಕ್ಕೆ ಹಾಕಿಸ್ತೇವಿ, ಮುಂದಿಂತ ಅದನ್ನೇ ಉಪಯೋಗ ಮಾಡ್ತೇವಿ. ತುಪ್ಪ, ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ ನಾವು ತಿಂತೇವಿ, ನಮ್ಮ ಆಕಳಿಗೂ ತಿನ್ನಿಸ್ತೇವಿ, ನಮ್ಮ ಭೂಮಿಗೂ ತಿನ್ಸಾಕತ್ತೀವಿ. ಇದ್ರೊಳಗೆ ನಾವೀಗ ಫಸ್ಟ್ ಸಂತೋಷ ಅಂತೂ ನಾವು ಇದ್ರೊಳಗನ ಪಡಾಕತ್ತೀವ್ರಿ ಸರ್. ಅದನ್ನು ಇದನ್ನು ಹೋಗಿ ನಾವು ಮಾರ್ಕೆಟಿಗೆ ಹೋಗ್ತೇವಿ, ಬಿಲ್ ಕೊಡ್ತೇವಿ, ಅದ್ರಾಗೇನು ನಾವು ಚೌಕಾಶಿನೂ ಮಾಡಂಗಿಲ್ಲ. ಆಮೇಲೆ ನಮ್ಗೆ ಅದು ನಾವು ಸೀರೆ ತೊಗೊಂಬಂದ್ವಿ, ಅರ್ಬಿ ತೊಗೊಂಬಂದ್ವಿ, ಆ ರೊಕ್ಕದ ಭಾಳ ಅಂತೂ ಅನ್ಸಂಗಿಲ್ಲ. ಆದ್ರೆ ಒಂದು ಆಕಳ ಸಾಕಕ್ಕೆ ಯಾಕೆ ಭಾಳ ಅನಿಸ್ತೈತ್ರಿ? ನಾನು ಕೇಳೋದೇನಂತಂದ್ರೆ, ಎಲ್ಲರೂ ರೈತರು ಯಾಕೆ ಅದನ್ನು ದೂರಿಟ್ಟಿರಿ? ನಿಮ್ಮ ಪ್ರೊಫೆಷನ್ ಅದು ಹೌದಿಲ್ಲ, ಕೃಷಿ ನಿಮ್ಮ ಪ್ರೊಫೆಷನ್ ಅಂತಂದ್ರೆ ಅದಕ್ಕೆ ಮೇನ್ ಬೇಕಾಗಿದ್ದ ಆಕಳ, ಅದನ್ನು ಯಾಕೆ ದೂರಿಟ್ಟಿರಪ್ಪ? ಟ್ರ್ಯಾಕ್ಟರ್ನೇ ಗೊಬ್ಬರ ತೊಗೊಂಡು ಹಾಕಿ ಹರಡೋದು ನಿಮಗೆ ಕಷ್ಟ ಆಗ್ತೈತಿ, ಚೀಲನಾಗಿಂದ ಹೊತ್ಕೊಂಡು ಬಂದು ಗೊಬ್ಬರ ಹಾಕೋದು ಈಸಿ ಆಗಿಬಿಡ್ತೈತೆ ಅಂತೇಳಿ ಹಿಂಗೆ ಮಾಡಿದ್ರೇನು? ಬಟ್ ಅದರಿಂದ ಕಾಣಲಾರ್ದಂಗೆ ನೀವು ಎಷ್ಟು ವಿಷ ತಿನ್ನತ್ತೀರಿ ಸರ್? ನನ್ನ ಪ್ರಕಾರ, ಐ ಮೀನ್ ಒಂದು ಸೈಂಟಿಸ್ಟ್ ಇದನ್ನೆಲ್ಲ ಕಂಡು ಹಿಡಿದಿದ್ದ ಪ್ರಕಾರ 850-1200 grams ವಿಷ ವರ್ಷಕ್ಕೆ ಒಂದು ಶರೀರ ಒಳಗೆ ಹೊಂಟೈತಂತ, ಇದನ್ನು ಪ್ರೂವ್ ಮಾಡ್ಯಾರ್ರಿ. ಇಂಥದನ್ನು ಯಾಕೆ ತಿನ್ನೋಕೆ ಬೆನ್ನು ಹತ್ತೀವಿ ನಾವು? ಬೇಡ, ಅದಕ್ಕೆ ನಾವು ದೇಸಿ ಆಕಳನ್ನ ಇಟ್ಕೊಳ್ಳೋನು. ಆಯ್ತು, ಎಮ್ಮಿ ಮೇಲೂ ಕೆಲವರು ಭಾಳ ಪ್ರೀತಿದಾರೆ, ನಮ್ಮ ಜವಾರಿ ಎಮ್ಮಿ, ನಮ್ಮ ಜವಾರಿ ಆಕಳ, ನಮ್ಮ ಸೈಡನ್ನು ನಮ್ಮನ್ನ ಇವು ಅಮೃತ ಅದಾವ, ಇವೆಲ್ಲ ಮಾತೆಗಳದಾವ, ಇವನ್ನ ಇಟ್ಕೊಂಡು ನಾವು ಸಾಕೂನು. ಸೊ ಇದನ್ನ ನಾನು ಹೇಳೋದೈತೆ ಸರ್. ನಾ ಹಗಲೆಲ್ಲ ಹೇಳಿದ್ರು, ಕನಸ್ನಾಗ ಹೇಳಿದ್ರು ಇದನ್ನ ಮಾತು, ಏನಿದ್ದಾಗಿಂದ ಎಬ್ಬಸ್ ಹೇಳಿದ್ರು ಇದ ಮಾತು. ಡಾಕ್ಟರ್ ದಾಕ್ಷಾಯಿಣಿ ಅವರೇ, ತಾವು ವೈದ್ಯರಾಗಿ ಕೂಡ ಹೆಸರಾಂತರು, ಹಾಗೇನೆ ಕೃಷಿಕರಾಗಿ ಕೂಡ ಒಂದು ಅನನ್ಯವಾದ ಸಂತೋಷವನ್ನು ಅನುಭವಿಸ್ತಾ ಇದ್ದೀರಿ, ಮತ್ತು ಸ್ವಾವಲಂಬನೆಯನ್ನು ಗಳಿಸಿದ್ದೀರಿ, ನಿಜವಾಗಿ ಅಭಿನಂದನೆಗಳು. ತಾವು ಹೇಳಿದ ಮಾತುಗಳು ಕೃಷಿಕರು ಖಂಡಿತವಾಗಿ ಕೇಳಬೇಕು, ಕೃಷಿಯಲ್ಲಿ ಆ ಸತ್ವ ಇದೆ. ಆಮೇಲೆ ವ್ಯಕ್ತಿಗಳ ತಮ್ಮ ಅನುಭವ, ಇಬ್ಬರು ವೈದ್ಯರಾಗಿದ್ದೀರಿ, ವೈದ್ಯ ನಾರಾಯಣ ಹರಿ ನಾವು ಕೇಳಿದೆ, ಅಷ್ಟು ಜೊತೆಗೇ ನೀವು ಒಬ್ಬ ಕೃಷಿಕರಾಗಿ ಕೂಡ ನೀವು ಸಮಯ ನೀವು ತೆಗೆದಿಡ್ತೀರಿ ಅಂದರೆ ಅದರ ಮಹತ್ವ ಎಷ್ಟಿರೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಕೇಳುಗರೆ, ಒಬ್ಬ ತುಂಬ ಜನಪ್ರಿಯವಾಗಿರುವಂಥ ವೈದ್ಯರು, ಸಾಕಷ್ಟು ಕೆಲಸದಲ್ಲಿ ವ್ಯಸ್ತವಾಗಿರುವಂಥ ವೈದ್ಯರು ಈ ಕೃಷಿ ಕಡೆ ಸಮಯ ಹೊಂದಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಈ ಕೃಷಿಯ ಮಹತ್ವ ಎಷ್ಟಿದೆ ಅರ್ಥ ಮಾಡ್ಕೊಳ್ಳಿ. ಆ ದೃಷ್ಟಿಯಿಂದ ನಮ್ಮೆಲ್ಲ ರೈತ ಬಾಂಧವರು ಕೃಷಿಯನ್ನು ಮತ್ತೆ ಪುನರುಜ್ಜೀವನಗೊಳಿಸಲಿಕ್ಕೆ ಪ್ರಯತ್ನ ಮಾಡಿ, ನಿಮ್ಮ ದೇಶೀಯ ಆಕಳನ್ನು ಸಾಕ್ರಿ, ಆಕಳ ಸಾಕಿದರೆ ಜೀವಿಗಳೊಂದಿಗೆ ನೀವು ಜೀವಂತಿಕೆಯಿಂದ ಇರಲಿಕ್ಕೆ ಸಾಧ್ಯ ಅದ, ಮತ್ತು ಮಣ್ಣಿನ ಒಂದು ಗುಣಮಟ್ಟವನ್ನು ಕೂಡ ಕಾಪಾಡಲಿಕ್ಕೆ ಸಾಧ್ಯ ಅದ. ಹೀಗಾಗಲಿ ಅಂತ ಆಸೆ ಮಾಡೋಣ. ನಮ್ಮ ಆಕಾಶವಾಣಿಗೆ ಬಂದು ನಮ್ಮ ರೈತರಿಗೋಸ್ಕರ, ನಮ್ಮ ಒಂದು ಕೇಳುಗರಿಗೋಸ್ಕರ ಸಾಕಷ್ಟು ಸಮಯವನ್ನು ವ್ಯಯ ಮಾಡಿದ್ದೀರಾ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಡಾಕ್ಟರ್ ಚಿದಾನಂದ ರಾಮನಗೌಡ್ರಿ, ಡಾಕ್ಟರ್ ದಾಕ್ಷಾಯಿಣಿ ರಾಮನಗೌಡ್ರಿ, ನಿಮ್ಮಿಬ್ಬರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ನಿಮ್ಮೆಲ್ಲ ಕನಸುಗಳು ಈಡೇರಲಿ, ಕೃಷಿಯ ಬದುಕು ಸೊಗಸಾಗಲಿ, ಹಾಗೆಯೇ ವೈದ್ಯಕೀಯ ಬದುಕು ಹಸನಾಗಲಿ ಅಂತೇಳಿ ಹಾರೈಸ್ತೀವಿ. ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ. ಸಹಜ ಕೃಷಿ ಹಾಗೂ ಗೋಮಾತೆಯ ಸೇವೆಯಲ್ಲಿ ಬದುಕು ಬಂಗಾರ. ವೈದ್ಯಕೀಯ ಜೊತೆ ಕೃಷಿಯಲ್ಲೂ ಮುನ್ನಡೆದಿರುವ ಡಾಕ್ಟರ್ ದ್ರಾಕ್ಷಾಯಣಿ ರಾಮನ್ಗೌಡ್ ಹಾಗೂ ಡಾಕ್ಟರ್ ಚಿದಾನಂದ್ ರಾಮನ್ಗೌಡ್ ದಂಪತಿಯೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೇನ್. ಸಂಕಲನ ಉಷಾ ಕುಲಕರ್ಣಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ. ಮೊದಲಿಗೆ ಹುಬ್ಬಳ್ಳಿ ಮಾರುಕಟ್ಟೆಯನ್ನು ಗಮನಿಸೋಣ. ಜವಾರಿ ಕಡಲೆಕಾಳು ಕನಿಷ್ಠ 4,256, ಗರಿಷ್ಠ 5,276, ಉದ್ದಿನಕಾಳು ಕನಿಷ್ಠ 4,201, ಗರಿಷ್ಠ 4,456, ಹತ್ತಿ 6,809, ಕನಿಷ್ಠವಾದರೆ ಗರಿಷ್ಠ 8,440, ಡಬ್ಬಿ ಒಣಮೆಣಸಿನಕಾಯಿ ಕನಿಷ್ಠ 53,555, ಗರಿಷ್ಠ 58,669, ಕಡ್ಡಿ ಒಣಮೆಣಸಿನಕಾಯಿ 2,800, ಕನಿಷ್ಠವಾದರೆ ಗರಿಷ್ಠ 48,639, ಗೆಜ್ಜೆ ಶೇಂಗಾ ಕನಿಷ್ಠ ಹಾಗೂ ಗರಿಷ್ಠ 5,552, ಬಿಳಿ ಜೋಳ 2,340, ಕನಿಷ್ಠ ಗರಿಷ್ಠ 2,611, ಮಡಿಕೆ